ಚಿತ್ರದುರ್ಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೇನೆ ಹಾಗೂ ಪ್ರಜಾ ಕಲ್ಯಾಣ ಸಮಿತಿ ಚಿತ್ರದುರ್ಗ ಇವರ ವತಿಯಿಂದ ಗಾನ ಸಂಗಮ ಸೀಸನ್ 2 ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆ ನಮ್ಮ ಚಿತ್ರದುರ್ಗದಲ್ಲಿ ಇದೇ ಜನವರಿ 24-25 ವಾಲ್ಮೀಕಿ ಭವನದಲ್ಲಿ ಸಂಗೀತಾಸಕ್ತರು ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದ್ದೂರಿ ವೇದಿಕೆಯ ಮಹಾಸ್ಪರ್ಧೆಯಲ್ಲಿ ಬಹುಮಾನ ಗೆಲ್ಲಿ ಆಯ್ಕೆಯಾದ ಅತ್ಯುತ್ತಮ ಗಾಯಕರಿಗೆ ನಮ್ಮ ಆಲ್ಬಂನಲ್ಲಿ ಹಾಡುವ ಅವಕಾಶ. ಸ್ಪರ್ಧೆ ಕುರಿತು ಮಾಹಿತಿಗಾಗಿ ನೋಂದಣಿಗಾಗಿ ಸಂಪರ್ಕಿಸಿ 8861516138. ಅಂದೇ ಸಂಗೊಳ್ಳಿ ರಾಯಣ್ಣ ಧ್ವನಿ ಸುರುಳಿ ಜನಾರ್ಪಣೆ. ಚಿತ್ರದುರ್ಗ ಜಿಲ್ಲಾ ಆರ್ಯ ಈಡಿಗರ ಸಂಘ ಹಾಗೂ ಚಿತ್ರದುರ್ಗ ತಾಲೂಕು ಆರ್ಯ ಈಡಿಗರ ಸಂಘದ ವತಿಯಿಂದ ಈಡಿಗರ ಸಂಘದ ಹಾಸ್ಟೆಲ್ನ ಸಭಾಂಗಣದಲ್ಲಿ ದಿನಾಂಕ 11/1/2026 ಭಾನುವಾರ 9 ಮತ್ತು 10 ತರಗತಿಯ ಈಡಿಗರ ಜನಾಂಗದ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಲಿಕಾ ಕಾರ್ಯಾಗಾರವನ್ನು ಆಯೋಜಿಸಿದೆ. ಈ ಕಾರಣ ಈಡಿಗ ಜನಾಂಗದ ವಿದ್ಯಾರ್ಥಿಗಳು ಈ ಕಾರ್ಯಾಗಾರದ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ. LICಯ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LICಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ. ಕೃಷಿಕ ಬಾಂಧವರೇ, ಈಗ ಕೇಳಿ ಸಮಗ್ರ ತೋಟಗಾರಿಕೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಯಲ್ಲದಕೆರೆ ಗ್ರಾಮದ ರೈತ ಮಹಿಳೆ ಎಸ್ ಸಹನ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹಿರಿಯೂರು ತಾಲೂಕಿನ ಯಲ್ಲದಕೆರೆ ಗ್ರಾಮದ ಸಹನ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸಮಗ್ರ ತೋಟಗಾರಿಕಾ ಕೃಷಿಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸಹನ ಅವರೇ. ನಮಸ್ತೆ ಸರ್. ಸಹನ ಅವರೇ, ಈ ಕೃಷಿ ವೃತ್ತಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಮುಂಚೆಯಿಂದನೂ ನಾವು ಕೃಷಿ ಮಾಡಿಲ್ಲ. ಸೊ ನಮ್ಮ ಮದ್ವೆ ಆದ್ಮೇಲೆ ನಮ್ಮ ಹಸ್ಬೆಂಡ್ ನಮ್ಮ ಮಾವರ್ನೆಲ್ಲ ನೋಡ್ಕೊಂಡು ಕೃಷಿಲಿ ಏನೋ ಒಂದು ಸಾಧನೆ ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕು ಅಂತ ಮುಂದುವರಿಸಿಕೊಂಡು ಹೋಗ್ತಾ ಇದೀವಿ ಸರ್. ಈಗ ನಿಮ್ಮ ಒಂದು ಗಂಡನ ಮನೆಯಲ್ಲಿ ಬಂದ ಮೇಲೆ ಕೃಷಿ ಕಲ್ತ್ಕೊಂಡಿದ್ದೀರಿ? ಹೌದು ಸರ್, ಹೌದು ಸರ್. ನಿಮ್ಮ ತಂದೆಯವರ ಮನೆಯಲ್ಲಿ ನಿಮ್ಮ ಒಂದು ಬಾಲ್ಯದ ಜೀವನ ಹೇಗೆ ಕಳೆದ್ರಿ, ಇದ್ರ ಬಗ್ಗೆ ಹೇಳಿ ಸರ್. ನಾವು ಮುಂಚೆ ಎಲ್ಲ ಕಾಲೇಜ್ ಹೋಗಿ ಓದ್ಕೊಂಡು ಹೋಗ್ತಾ ಇದ್ವಿ, ಬಟ್ ಕೃಷಿ ಬಗ್ಗೆ ನಮ್ಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ. ಅಲ್ಲಿ ನಮ್ಮ ಅಪ್ಪರ್ದು ಜಮೀನ್ ಇತ್ತು, ಬಟ್ ಅಲ್ಲಿ ಮಾಡಿಲ್ಲ. ಓದಿ ಮುಗಿಸಿದ್ಮೇಲೆ ನಮ್ಮ ಅಮ್ಮರು ನಮ್ಗೆ ಮದುವೆ ಮಾಡಿಕೊಟ್ರು. ಸೊ ಅಲ್ಲಿಂದ ಬಂದ ಮೇಲೆ ನಾವು ನಮ್ಮ ಹಸ್ಬೆಂಡ್ ನಮ್ಮ ಮಾವರು ಮಾಡೋದ್ ನೋಡಿ ನಾವು ಕೃಷಿ ವೃತ್ತಿಯಲ್ಲಿ ತೊಡಗೊಂಡಿದೀವಿ ಸರ್. ಈಗ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಅಂತಂದ್ರೆ ಏನ್ ಮಾಡಿದ್ರೆ ನೀವು ಸರ್? PUC ಮುಗಿಸಿದೀನಿ ಸರ್. ಈಗ PUC ತನಕ ವಿದ್ಯಾಭ್ಯಾಸ ಮಾಡ್ಕೊಂಡಂತವ್ರು ಯಾಕೆ ಅಲ್ಲಿಗೆ ನೀವು ಮೊಟಕುಗೊಳಿಸಿದ್ರ ಸರ್? ಮನೆಯಲ್ಲಿ ಇದೇ ತರ ನೀವು ಒಂದು ಹೆಣ್ಣು ಮಗು ಇದೆ ಅಂದ್ರೆ 18 ವರ್ಷ ತುಂಬ ತಕ್ಷಣ ಮದ್ವೆ ಮಾಡ್ಬೇಕು ಅನ್ನೋ ಅಪ್ಪ ಅಮ್ಮಗೆ ಜವಾಬ್ದಾರಿ ಬರುತ್ತಲ್ವಾ ಸರ್. ಸೊ ಅದಕ್ಕೆ ಮಾಡಿದ್ರು ಸರ್. ಅವರು ನಿಮ್ಗೆ ಓದ್ಬೇಕಂತ ಆಸಕ್ತಿ ಇತ್ತು ಸರ್? ಆಸಕ್ತಿ ಇತ್ತು ಸರ್, ಬಟ್ ಮನೆ ಕಾರಣದಿಂದ ಅಪ್ಪ ಅಮ್ಮನ ಕಾರಣದಿಂದ ಆಗ್ಬೇಕಾಗಿತ್ತು. ಸೊ ಆದ್ವಿ ಸರ್. ಹೆಂಗಪ್ಪ ಅಂತಂದ್ರೆ ಹೆಣ್ಮಕ್ಳು ಅಂದ ತಕ್ಷಣಕ್ಕೆ ಒಂದ್ ಏಜ್ ಬಂದ ತಕ್ಷಣ ಮದುವೆ ಮಾಡಿಕೊಟ್ಟು ಅಲ್ಲಿಗೆ ಅವರ ಜವಾಬ್ದಾರಿ ಮುಗೀತು ಅನ್ನುವಂತ ಮಟ್ಟಿಗೆ ಇನ್ನೂ ಹಳ್ಳಿಗಳಲ್ಲಿ ಇದೆಯಲ್ಲ? ಹೌದು ಸರ್, ಹೌದು ಸರ್. ಏನ್ ಅನ್ಸುತ್ತೆ ನಿಮ್ಗೆ ವಿದ್ಯಾಭ್ಯಾಸದಿಂದ ದೂರ ಆದ್ರಲ್ಲ ಸರ್? ಈಗ ವಿದ್ಯಾಭ್ಯಾಸ ಮುಂದ್ ಕೊಟ್ಟಿದ್ರೆ ನಾವಿನ್ನು ಮಾಡ್ತಾ ಇದ್ವಿ, ಓದ್ತಿದ್ವಿ, ನಾವಿನ್ನು ಓದ್ತಾ ಇದ್ದೆ. ಬಟ್ ಏನಪ್ಪಾ ಅಂದ್ರೆ ಮನೆಯಲ್ಲಿ ಹಾಗು ಮದ್ವೆ ಆಗು ಒಳ್ಳೆ ಹುಡುಗ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಮದ್ವೆ ಮಾಡ್ಬಿಟ್ಟಿ. ಸರ್, ನಾನ್ ತಗೊಂಡಿದ್ದು ಕಾಮರ್ಸ್ ಸ್ಟೂಡೆಂಟ್, ನನ್ಗೆ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ನೋ ತುಂಬಾ ಆಸಕ್ತಿ ಇತ್ತು, ಬಟ್ ಅದಾಗ್ಲಿಲ್ಲ. ಈಗ ಕೃಷಿಲಿ ನಾನು ಇದೀನಿ, ಇದು ಚೆನ್ನಾಗಿ ಹೋಗ್ತಾ ಇದೆ ಸರ್. ಈಗ ಬಾಲ್ಯದಲ್ಲಿ ನಿಮ್ಗೆ ವಿದ್ಯಾಭ್ಯಾಸ ಮಾಡಿದಂತವ್ರು ಕೃಷಿ ಗೊತ್ತಿಲ್ಲ ಅಂತ ಹೇಳಿದ್ರ? ಹೌದಾ? ಹೌದು ಸರ್. ನಿಮ್ಮ ಗಂಡನ ಮನೆಯಲ್ಲಿ ಯಾವ ರೀತಿ ಕಲ್ತ್ಕೊಂಡ್ರೆ ಕೃಷಿ ಬದುಕು ಸರ್? ಕೃಷಿ ಬದುಕು ಅಂದ್ರೆ ಫಸ್ಟ್ ನಮ್ಮವು ಎಮ್ಮೆಗಳಿದ್ವು, ಎಮ್ಮೆ ತೋಟ ಅಂದ್ರೆ ಈಗ ಬಾಳೆ ಅಡಿಕೆ ರಾಗಿ ಹಾಕ್ತಾ ಇದ್ರು, ನವಣೆ ಹಾಕ್ತಾ ಇದ್ರು, ಪ್ರತಿಯೊಂದು ಎಲ್ಲಾ ದೀರ್ಘಾವಧಿ ಬೆಳೆನೂ ಮಾಡ್ತಾ ಇದ್ರು, ಅಲ್ಪಾವಧಿ ಬೆಳೆನೂ ಮಾಡ್ತಾ ಇದ್ರು. ಸೊ ಅದು ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಮನೆಯವರು ಎಲ್ಲ ಮಾಡ್ತಾ ಇದ್ರಲ್ವಾ, ಸೊ ಅವಾಗ ನಾನು ಹೋಗ್ಬಿಟ್ಟು ನೋಡಿ ಕಲ್ತಿರೋದು ಸರ್. ಫಸ್ಟ್ ನಿಮ್ಗೆ ಕಷ್ಟ ಆಯ್ತಾ? ಇಲ್ಲ ಸರ್, ನಂಗೆ ಕಷ್ಟ ಏನಾಗಿಲ್ಲ. ಈಗ ಯಾವ್ದೇ ಒಂದ್ ಕೆಲಸ ಮಾಡಿದ್ರು ನಾವು ಕಷ್ಟದಿಂದಾನೇ ಮಾಡ್ಬೇಕಲ್ವಾ ಸರ್, ಅದನ್ನೇ ಅದರಲ್ಲೇ ಸುಖ ಕಾಣ್ಬೇಕಲ್ವಾ, ಅದಕ್ಕೆ ನಾವು ಅದರಲ್ಲೇ ತೊಡಗೊಂಡ್ವಿ. ಈಗ ಹೇಳಿದ್ರ ನೀವು ಈಗ ಒಳ್ಳೆಯ ಒಂದು ಕೃಷಿ ಬದುಕನ್ನ ಕಟ್ಟಿಕೊಂಡಿದ್ದೀವಿ, ಈಗ ಒಳ್ಳೆಯ ಒಂದು ತೋಟಗಾರಿಕಾ ಒಂದು ಬೆಳೆಗಳನ್ನ ಬೆಳೀತಾ ಇದ್ದೀವಿ ಅಂತ ಹೇಳಿದ್ರ, ಈಗ ತೋಟಗಾರಿಕಾ ಬೆಳೆಗಳು ಅಂತಂದ್ರೆ ಯಾವ್ಯಾವ ಬೆಳೆಗಳು ಬೆಳೀತಾ ಇದ್ರ? ಸರ್, ನಾವು ಅಡಿಕೆ ಬೆಳೀತಾ ಇದೀವಿ, ಬಾಳೆ ಇದೆ, ಪಪ್ಪಾಯ ಇದೆ, ಆಮೇಲೆ ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ, ನವಣೆ ಬೆಳೆದಿದ್ದೀವಿ, ಈರುಳ್ಳಿ ಬೆಳೆದಿದ್ದೀವಿ. ಸೊ ಈ ತರ ಅಲ್ಪಾವಧಿ ಬೆಳೆ, ದೀರ್ಘಾವಧಿ ಬೆಳೆ ಎರಡೂ ಬೆಳಿತೀವಿ ಸರ್. ಒಂದಕ್ಕೆ ಸೀಮಿತ ಆಗ್ಬಾರ್ದಲ್ವಾ, ಸೊ ಎಲ್ಲ ಬೆಳೆನು ಬೆಳೀತಾ ಇದೀವಿ. ಈಗ ಅಡಿಕೆ ಅಂತಂದ್ರೆ ಎಷ್ಟು ಎಕರೆ ಹಾಕಿದ್ರ ನೀವು ಸರ್? ಅಡಿಕೆ ಅಂದ್ರೆ ಈಗ ಟೋಟಲ್ 2600 ಗಿಡ ಇದಾವೆ ಸರ್. ಈಗ ಅಡಿಕೆ ಸಸಿ ಎಲ್ಲಿಂದ ತಂದ್ರೆ ಸರ್? ಸಸಿನ ನಾವು ನಮ್ಮ ಅತ್ತೆಯವರ ಊರಿಂದ ತಗೊಂಬಂದಿರೋದು, ಅದು ಶಿರಾ ಕಡೆಯಿಂದ ಸರ್ ಸಸಿ ತಗೊಂಬಂದಿರೋದು. ನೀವೇ ಗೋಟ್ ತಂದು ಸಸಿ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ? ಗೋಟ್ನ ಕಿತ್ಕೊಂಬಂದ್ಬಿಟ್ಟು ಒಂದು ಮಳ್ಳು ಇರುತ್ತಲ್ವಾ, ಮಳ್ಳು ಮತ್ತೆ ಈಗ ಗೊಬ್ಬರ ಎಲ್ಲ ಹಾಕ್ಬಿಟ್ಟು, ಗೋಟ್ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಗೋಣಿ ಚೀಲ ಎಲ್ಲ ಹಾಕ್ಬಿಟ್ಟು, ಆಮೇಲೆ ನೆಕ್ಸ್ಟ್ ಅದು ಮೂಲೆ ಮೊಳಕೆ ಬರುತ್ತೆ ಸರ್. ಆ ಮೊಳಕೆ ತಗೊಂಡು ನಾವು ಒಂದು ಮಣ್ಣು ಅಂದ್ರೆ ಮೆತ್ತಗಿರುತ್ತಲ್ಲ ಮಣ್ಣು, ಆತರ ಮಣ್ಣಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಅದು ಸಸಿ ಆಗ್ಬಿಡುತ್ತೆ ಸರ್. ಅಲ್ಲಿ ಈಗ ಬೇರೆ ರೈತರಿಗೂ ಮಾರಾಟ ಮಾಡ್ತೀರಾ, ನಿಮ್ಗೆ ಅಷ್ಟೇ ಮಾಡ್ಕೊಳ್ತೀರಾ ಸಸಿನ? ಸರ್, ನಾವು ಬೇರೆ ರೈತರಿಗೂ ಮಾಡಿದೀವಿ ಸರ್. ಅಂದ್ರೆ ವರ್ಷಕ್ಕೆ ಇಷ್ಟು ಅಂತ ಮಾಡ್ತೀವಿ ಸರ್, ಅಷ್ಟಕ್ಕೆ ನಾವು ಕೊಟ್ಬಿಡ್ತೀವಿ. ಈಗ ನಿಮ್ಗೆ ಎಷ್ಟು ಬೇಕು ಅವನ್ನ ಬಳಸ್ಕೊಳ್ತೀವಿ, ಬಳಸ್ಕೊಂಡು ಹೋಗೋದಂತ ಹಾಕೋದು. ಹೌದು ಸರ್. ಅಂದ್ರೆ ಎಲ್ಲೇ ಒಂದ್ ಕಡೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ಅನಿಸ್ತಿಲ್ಲ ನಿಮ್ಗೆ? 10,000 20,000 ಗಟ್ಟಲೆ ಸಸಿಗಳ ಸರ್? 10,000 20,000 ಸಸಿ ಬೇಕು ಅಂದ್ರೆ ಲೇಬರ್ ಬೇಕಾಗುತ್ತೆ ಸರ್. ಮಣ್ಣು ಚೆನ್ನಾಗಿರ್ಬೇಕು ಸರ್, ನಮ್ ಕಡೆ ಮಣ್ಣು ಅಷ್ಟು ಇದಿಲ್ಲ. ಸೊ ಎಲ್ಲರೂ ಹುಟ್ಟಲ್ವಾ ಸರ್. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು, ಒಂದ್ ಸ್ವಲ್ಪ ಎಷ್ಟ್ ಬೇಕೋ ಅಷ್ಟು ಕೈಲಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಕೊಂತೀವಿ ಸರ್. ಅಡಿಕೆಯನ್ನೇ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಹಾಕ್ಬೇಕು ಅಂತ ಸರ್? ಅಡಿಕೆ ಅಂತ ಅಂತಲ್ಲ, ಈಗ ನಾವೆಲ್ಲ ಬೆಳೆನೂ ಬೆಳಿತಿದೀವಲ್ಲ ಸರ್. ಹೆಚ್ಚಾಗಿ ಅಡಿಕೆನ ನೀವು ಬೆಳೀತಾ ಇದ್ರಿ? ಹೌದು. ಯಾಕೆ ಈಗ ಸಾಕಷ್ಟು ತೋಟಗಾರಿಕಾ ದೀರ್ಘಕಾಲದ ಒಂದು ಬೆಳೆಗಳು ಇದ್ದಾವೆ ಸರ್. ಈಗ ದೀರ್ಘಾವಧಿ ಬೆಳೆಗಳು ಇದಾವೆ, ಬಟ್ ಇವು ಅಲ್ಪಾವಧಿ ಬೆಳೆಗಳಿಗೆ ಖರ್ಚು ಜಾಸ್ತಿ, ನಮ್ಮ ಹತ್ರ ಇವಾಗ ಅಮೌಂಟ್ ಇರಲ್ವಾ. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ದೀರ್ಘಾವಧಿ ಬೆಳೆಗಳನ್ನೇ ನೋಡ್ಕೊಂತೀವಿ. ಅಡಿಕೆನೆ ಅದರಲ್ಲಿ ದೀರ್ಘಾವಧಿ ಬೆಳೆಯಲ್ಲಿ ಒಂದು ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಅಂದ್ರೆ ಹೆಚ್ಚಿನ ಆದಾಯ ತಂದ್ಕೊಡುವಂತ ಬೆಳೆ ಅಂತಂದ್ರೆ ಅಡಿಕೆ ಅಂತ ಹೇಳಿ. ಹೌದು ಸರ್. ಈಗ ಖರ್ಚುನು ಕಡಿಮೆ, ಸೊ ಮತ್ತೆ ಮೇಂಟೆನೆನ್ಸ್ ಕಡಿಮೆ, ಆಮೇಲೆ ಲೇಬರ್ ಇಲ್ಲ ಅಂದ್ರೆ ನಾವೇ ಮಾಡ್ಕೋಬಹುದು. ಅದಕ್ಕೆ ನಾವೇನ್ ಮಾಡ್ತೀವಿ, ಅಡಿಕೆ ಬೆಳೆನೆ ಮಾಡ್ಕೊಂಡಿದೀವಿ ಸರ್. ಈಗ ಅಡಿಕೆ ನಾಟಿ ಮಾಡಿದ್ಮೇಲೆ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರಾ, ನೀರು ಮತ್ತು ಪೋಷಕಾಂಶಗಳನ್ನ, ಇದ್ರ ಬಗ್ಗೆ ಹೇಳ್ರಿ ಸರ್. ಈಗ ನಾವು ಕೋಳಿ ಗೊಬ್ಬರ ಹಾಕಿಸ್ತೀವಿ, ದನಿನ ಗೊಬ್ಬರ ಹಾಕಿಸ್ತೀವಿ, ಆಮೇಲೆ ಈಗ ಒಂದೇ ಗೊಬ್ಬರ ಹಾಕ್ಸಲ್ಲ, ಒಂದ್ ವರ್ಷ ದನಿಂದ ಹಾಕ್ಸಿದ್ರೆ ಒಂದ್ಸಲ ಕೋಳಿ ಗೊಬ್ಬರ ಹಾಕಿಸ್ತೀವಿ, ಆಮೇಲೆ ಕುರಿ ಗೊಬ್ಬರ ಹಾಕಿಸ್ಕೊಂತೀವಿ. ಈ ತರ ಹಾಕೊಂಡು ಮಾಡ್ಕೊಂಡು ಹೋಗ್ತೀವಿ ಸರ್. ಬಟ್ ನಾವು ಆರ್ಗಾನಿಕ್ ಅಲ್ಲೇ ಬೆಳೀತಾ ಇರೋದು. ಯಾಕೆ ಸಾವಯವದಲ್ಲಿ ಬೆಳಿಬೇಕಂತ ಅನ್ನಿಸ್ತು? ರಾಸಾಯನಿಕ ಗೊಬ್ಬರಗಳನ್ನ ಯಾಕೆ ನಾವು ಬಳಸಬಾರದು ಅಂತ ಅನ್ಸುತ್ತೆ ಸರ್? ಇವಾಗ ರಾಸಾಯನಿಕ ಗೊಬ್ಬರ ಬಳಸ್ಬಿಟ್ರೆ ನಮ್ದು ಭೂಮಿ ಹಾಳಾಗುತ್ತೆ. ಸೊ ಅದಕ್ಕೆ ನಾವು ಸಾವಯವನೇ ಮಾಡ್ಕೊಂಡು ಹೋಗ್ತಾ ಇದೀವಲ್ವಾ, ನಮ್ದು ಭೂಮಿ ಹಾಳಾಗಿಲ್ಲ, ಮತ್ತೆ ನಮ್ದು ಜೀರೋ ಕಲ್ಟಿವೇಶನ್. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಸಾವಯವ ಗೊಬ್ಬರದಲ್ಲೇ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಇಷ್ಟು. ಈಗ ನಿಮ್ಮ ಒಂದು ಜಮೀನಿನ ಮಣ್ಣು ಉತ್ತಮವಾಗಿದೆ, ಗುಣಮಟ್ಟ ಇದೆ, ಹಾಳಾಗಿಲ್ಲ ಅಂತ ಹೇಳಿದ್ರ, ಹೆಂಗ್ ಗೊತ್ತಾಗುತ್ತೆ ನಿಮಗೆ ಸರ್? ಈಗ ನೋಡಿ, ಈಗ ಒಂದು ಫಸಲು ರಾಸಾಯನಿಕ ಗೊಬ್ಬರದಲ್ಲಿ ಬಳಸ್ತಾ ಇರ್ತೇವೆ, ಅವಾಗ ನಮ್ಗೆ ಈ ವರ್ಷ ನಮ್ಗೆ ಬೆಳೆ ಚೆನ್ನಾಗಿ ಬರುತ್ತೆ, ನೆಕ್ಸ್ಟ್ ಇಯರ್ ಅದಾಲೆ ಏನಾಗಿರುತ್ತೆ ಅಂತ ಅಂದ್ರೆ ಬೆಳೆ ಕಡಿಮೆ ಆಗಿರುತ್ತೆ. ಅವಾಗ್ಲೇ ನಮಗೆ ಗೊತ್ತಾಗುತ್ತೆ ನಮ್ ಭೂಮಿ ಹಾಳಾಗಿದೆ, ನಮ್ ಗಿಡ ಚೆನ್ನಾಗಿಲ್ಲ, ಸೊ ಇವತ್ತಿಂದು ಫಸಲು ಇಳುವರಿ ಕಡಿಮೆ ಆಗಿದೆ, ಅವಾಗ್ಲೇ ನಮಗೆ ಭೂಮಿ ಹಾಳಾಗಿದೆ ಅಂತ ಅಂದ್ಬಿಟ್ಟು ನಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸರ್. ಅಂದ್ರೆ ಒಂದ್ ಕಡೆ ನೀವು ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನಲ್ಲಿ ಯಾವ ರೀತಿಯಾದಂತ ಒಂದು ಪೋಷಕಾಂಶಗಳು ಇದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ನೀವು ಮಾಹಿತಿ ಪಡೆದುಕೊಳ್ಬಹುದು ಸರ್. ನಾವು ಮಾಡಿಸಿದೀವಿ ಸರ್. ಈಗ ಬಬ್ಬೂರಲ್ಲಿ ಇದೆಯಲ್ಲ, ಅಲ್ಲಿ ತಗೊಂಡೋಗ್ಬಿಟ್ಟು ಮಣ್ಣಿನ ಪರೀಕ್ಷೆ ಒಂದತ್ರ ಒಂದ್ ಹೊಲ್ದತ್ರ ಮೂರ್ನಾಲ್ಕದತ್ರ ತೆಗ್ದ್ಬಿಟ್ಟು ಮಣ್ಣನ್ನ ತಗೊಂಡೋಗಿ ಮಣ್ಣಿನ ಪರೀಕ್ಷೆ ಎಲ್ಲ ಮಾಡಿಸಿದ್ವಿ. ಅದಕ್ಕೆ ಏನೇನ್ ಬೇಕು ಅಂತ ಅವರು ಸಲಹೆ ನೀಡಿದ್ರೆ ಅದನ್ನೆಲ್ಲ ಹಾಕಿದೀವಿ ಸರ್. ಮತ್ತೆ ಜೊತೆಗೆ ಏನಾದ್ರೂ ನೀರು ಪರೀಕ್ಷೆ ಏನಾದ್ರೂ ಮಾಡಿಸಿದ್ರೆ? ಇಲ್ಲ ಸರ್, ನೀರು ಪರೀಕ್ಷೆ ಮಾಡಿಲ್ಲ, ಬಟ್ ನೀರು ಪರೀಕ್ಷೆ ಮಾಡಿಸ್ಬೇಕಾಗಿತ್ತು, ಬಟ್ ಮಾಡಿಸಿಲ್ಲ ಸರ್, ಮಾಡಿಸ್ಬೇಕು ಸರ್. ನೀರನ್ನು ಗುಣಮಟ್ಟ ಇಲ್ಲ ಅಂತಂದ್ರೆ ಕೆಲವೊಂದ್ ಟೈಮ್ ಬೆಳೆಗಳ ಮೇಲೆ ಪರಿಣಾಮ ಬೀರುತ್ತೆ ಸರ್. ಹೌದೌದು. ಬಟ್ ನೀರಿಂದು ಈಗ ಏನಾಯ್ತು ಅಂದ್ರೆ ಸರ್, ನಾವು ಅನ್ಕೊಂಡಿರೋದ್ನ ನೀರ್ನ ನಮ್ದು ತೊಟ್ಟಿ ಇದೆ ಸರ್. ಈಗ ಡೈರೆಕ್ಟ್ ಆಗಿ ಬೋರ್ ನೀರ್ನ ಗಿಡಕ್ ಬಿಡೋ ಬದ್ಲು ತೊಟ್ಟಿಲ್ ಬಿಟ್ರೆ ಆ ನೀರು ಗಿಡಕ್ ಹೋದ್ರೆ ಚೆನ್ನಾಗುತ್ತೆ ಸರ್. ನಮ್ದು ತೊಟ್ಟಿ ಇದೆ, ಕೃಷಿ ಹೊಂಡ ಇದೆ. ದೊಡ್ಡದಾಗಿ ತೊಟ್ಟಿ ಮಾಡಿದ್ರೆ? ಹೌದು ಸರ್, ತೊಟ್ಟಿ ಮಾಡಿದೀವಿ. ಆ ನೀರ್ನ ನಾವು ಅಲ್ಲಿ ಶೇಖರಣೆ ಮಾಡ್ಬಿಟ್ಟು ಆಮೇಲೆ ಗಿಡಗಳಿಗೆ ಬಿಡ್ತೀವಿ ಸರ್. ಆ ಕೃಷಿ ಹೊಂಡದಲ್ಲಿ ಎಲ್ಲ ಒಂದ್ ಕಡೆ ನೀವು ಮೀನು ಸಾಕಾಣಿಕೆ ಮಾಡಬಹುದಲ್ಲ ಸರ್? ಮೀನು ಸಾಕಾಣಿಕೆ ಮಾಡಿದೀವಿ ಸರ್ ನಾವು, ಅಂದ್ರೆ ಒಂದು 20-30 ಬಿಟ್ಕೊಂಡಿದೀವಿ ಅಷ್ಟೇ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಸಾಕಾಣಿಕೆ ಮಾಡಿದ್ರೆ ಮಾರಾಟ ಮಾಡಬಹುದು? ಹೌದು ಸರ್, ಮಾಡಬಹುದು, ಬಟ್ ಆಗಿಲ್ಲ ನಮ್ಗೆ. ಈಗ 20-30 ಅಂತಂದ್ರೆ ನಿಮ್ ಮನೆ ಬಳಕೆಗೆ ಅಷ್ಟೇ? ಮನೆ ಬಳಕೆಗೆ ಮಾಡ್ಕೊಂಡಿದೀವಿ ಸರ್. ಅಂದ್ರೆ ಮೀನು ನೀರಲ್ಲಿ ಇರುತ್ತಲ್ಲ ಸರ್, ಆ ನೀರ್ನ ತೋಟಗಳಿಗೆ ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾವು ಮಾಡಿದೀವಿ ಸರ್. ಎಲ್ಲ ಒಂದ್ ಕಡೆ ಸ್ವಲ್ಪ ಅದ್ರ ಫಲವತ್ತತೆ ಸಿಗುತ್ತೆ ಅಂತ. ಹೌದು ಸರ್, ಹೌದು. ಈಗ ಮೀನು ಸಾಕಾಣಿಕೆ ಇದರ ಬಗ್ಗೆ ಎಲ್ಲ ನೀವು ಎಲ್ಲಿಂದ ಮಾಹಿತಿ ತಗೊಂಡ್ರೆ? ಸರ್, ಕೃಷಿ ಇಲಾಖೆಯಿಂದ ಒಬ್ರು ನಮಗೆ ಸಲಹೆ ಅಂತ ಅಭಿಷೇಕ್ ಅಂತ, ಅವರು ನಮ್ಗೆ ಎಲ್ಲಾ ಸಲಹೆ ಕೊಡ್ತಾರೆ ಸರ್, ಅವ್ರ ಕಡೆಯಿಂದ ನಾವು ತಗೊಂಡು ಮಾಡ್ತಾ ಇದೀವಿ. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರೂ ಹೆಚ್ಚಿನ ಮಟ್ಟದಲ್ಲಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹೌದು ಸರ್, ನಾವು ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ ಇದೀವಿ, ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಇದೀವಿ. ಸೊ ಅದನ್ನೆಲ್ಲ ಈಗ ಸರ್ಕಾರದಿಂದ ನಮ್ಗೆ ಸ್ಕೀಮ್ಗಳೆಲ್ಲ ಕೊಡ್ತಾರಲ್ಲ ಸರ್, ಆ ಸ್ಕೀಮ್ ಎಲ್ಲ ತಗೊಂಡು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸರ್, ಮಾಡ್ತೀವಿ ಸರ್. ಈಗ ಕುರಿ ಕೋಳಿ ಇವೆಲ್ಲ ಸಾಕಾಣಿಕೆ ಮಾಡಿ ಅಂದ್ರೆ ಅದರಿಂದಲೂ ಸಾಕಷ್ಟು ಗೊಬ್ಬರ ಬರುತ್ತಲ್ಲ ನಿಮಗೆ? ಗೊಬ್ಬರ ಬರುತ್ತೆ ಸರ್, ನಮ್ಗೆ ಆದಾಯ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಸಾಕಾಣಿಕೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅರ್ಜಿ ಹಾಕಿದೀವಿ ಸರ್, ಅದೇನಾದ್ರೂ ಬಂತು ಅಂದ್ರೆ ಮಾಡ್ತೀವಿ ಸರ್. ಈಗ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಇದನ್ನೆಲ್ಲ ಹಾಕ್ತಿವಿ ಅಂತ ಹೇಳಿದ್ರಲ್ಲ, ನಿಮ್ಮ ತೋಟಕ್ಕೆ ಎಲ್ಲಿಂದ ತರ್ತಿರ ಮತ್ತೆ ಈಗ? ಸರ್, ನಮ್ದೆ ಈಗ ಏನು ಅಂದ್ರೆ ಕೋಳಿ ಇದ್ವು ಮುಂಚೆ, ಆ ಕೋಳಿ ಗೊಬ್ಬರ ಹಾಕ್ತಾ ಇದ್ವಿ. ಈಗ ನಮ್ಮವು ಎಮ್ಮೆ ಇದಾವೆ, ಗೊಬ್ಬರ ತೋಟಕ್ಕೆ ಹಾಕ್ತಿವಿ. ಕುರಿ ಗೊಬ್ಬರ ಮಂದೆ ಬಿಡಿಸ್ತೀವಿ ಸರ್, ನಮ್ ಕಡೆ ಎಲ್ಲ ಕುರಿಗಳು ಬರ್ತಾವಲ್ಲ, ಪ್ರಸ್ಥಳ ಬರ್ತಾರಲ್ಲ, ಮಂದೆ ಬಿಡಿಸ್ತೀವಿ ಸರ್. ಅಂದ್ರೆ ಕುರಿ ಮಂದೆ ಅಂತೇಳಿ ನಿಮ್ ಜಮೀನಲ್ಲಿ ನಿಲ್ಲಿಸ್ತೀರ ಅವ್ರನ್ನ? ಹೌದು ಸರ್, ಹೌದೌದು. ಈಗ ಅವ್ರಿಗೆಲ್ಲ ಏನೇನ್ ಹಣ ಕೊಡ್ಬೇಕಾಗುತ್ತೆ, ಕಾಳು ಕೊಡ್ಬೇಕಾಗುತ್ತೆ? ಹೌದು ಸರ್, ಹಣ ಕೊಡ್ಬೇಕಾಗುತ್ತೆ, ಕಾಳು ಕೊಡ್ಬೇಕಾಗುತ್ತೆ, ಆಮೇಲೆ ಇಷ್ಟು ದಿನದಲ್ಲಿ ಇಷ್ಟು ಕುರಿಗೆ ಅಂತ ಇಷ್ಟು ಅಮೌಂಟ್ ಕೊಡ್ಬೇಕಾಗುತ್ತೆ, ಕೊಟ್ಟು ಅವ್ರನ್ನ ಮಂದೆ ಬಿಡಿಸ್ತೀವಿ ಸರ್. ಅದು ಅಂದ್ರೆ ನಮ್ಗೆ ಇವಾಗ ಮಾಮೂಲಿ ಗೊಬ್ಬರ ಹಾಕಕ್ಕಿಂತ, ಈಗ ಪಾಕೆಟ್ ಅಲ್ಲೆಲ್ಲ ಗೊಬ್ಬರ ಬರುತ್ತೆ, ರಾಶಿ ಗೊಬ್ಬರ ಇರುತ್ತೆ ಸರ್, ಅದಕ್ಕೆ ಹಾಕಕ್ಕಿಂತ ಇದು ಮಂದೆ ಬಿಡಿಸಿದ್ರೆ ಗಂಜು ಆಮೇಲೆ ಕುರಿ ಗೊಬ್ಬರ ಅದೆಲ್ಲ ಭೂಮಿಗೆ ಹೋಗುತ್ತಲ್ಲ ಸರ್, ಭೂಮಿ ಇನ್ನೂ ಫಲವತ್ತತೆ ಚೆನ್ನಾಗಿರುತ್ತೆ ಸರ್, ಡ್ರೈ ಆಗುತ್ತೆ ಗೊಬ್ಬರ ಅದು, ಬಟ್ ಇದು ಡ್ರೈ ಆಗಲ್ವಲ್ಲ ಸರ್, ಸೊ ಚೆನ್ನಾಗಿರುತ್ತೆ ಗೊಬ್ಬರ. ಹೌದು, ಈಗ ಕುರಿ ನಾವು ಮಂದಿ ತರಿಸೋದ್ರಿಂದ ಸಾಕಷ್ಟು ಅದ್ರ ಗಂಜಲನ್ನೇ ಸಾಕಷ್ಟು ಭೂಮಿಯ ಒಂದು ಫಲವತ್ತತೆ ಹೆಚ್ಚು ಮಾಡುತ್ತಲ್ವಾ? ಹೌದು ಸರ್, ಮಾಡುತ್ತೆ, ಮತ್ತೆ ಎರೆಹುಳು ಉತ್ಪತ್ತಿ ಆಗುತ್ತೆ, ನಾವೆಲ್ಲೋ ಡ್ರೈ ಇರೋ ಗೊಬ್ಬರ ತಂದು ಹಾಕ್ತಿವಿ ಸರ್, ಸೊ ಅದರಿಂದ ಅಷ್ಟೊಂದು ನಮ್ಗೆ ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ಉದ್ಭವ ಆಗಲ್ಲ. ನೆಕ್ಸ್ಟ್ ಇದ್ರಲ್ಲಾದ್ರೆ ಸೂಕ್ಷ್ಮಾಣು ಜೀವಿಗಳು ಉದ್ಭವ ಆಗ್ತವೆ, ನೆಕ್ಸ್ಟ್ ನಮ್ಗೆ ಭೂಮಿ ಫಲವತ್ತತೆ ಸಿಗುತ್ತೆ, ಆಮೇಲೆ ಒಳ್ಳೆ ಬೆನಿಫಿಟ್ ಇದೆ ಸರ್ ಇದರಿಂದ, ಕುರಿ ಸಾಕಾಣಿಕೆಯಿಂದ ಕೋಳಿ ಸಾಕಾಣಿಕೆಯಿಂದ. ಅಂದ್ರೆ ಸಾಕಷ್ಟು ಈಗ ಆದಾಯನೂ ಕಾಣಬಹುದು, ಜೊತೆಗೆ ಒಳ್ಳೆಯ ಒಂದು ಸಾವಯವ ಗೊಬ್ಬರನು ನಾವು ಕಾಣಬಹುದು. ಹೌದು ಸರ್, ಈಗೆಲ್ಲ ಕೋಳಿ ಗೊಬ್ಬರಕ್ಕೆ ಎಷ್ಟೊಂದು ಡಿಮ್ಯಾಂಡ್ ಇದೆ ನೋಡಿ ಅಲ್ವಾ? ಹೌದು ಸರ್, ಸಿಕ್ಕಾಬಟ್ಟೆ ರೇಟ್ನು ಇದೆ ಅದು. ಹೌದೌದೌದು. ಈಗ ಕುರಿ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಕುರಿ ಅಂದ್ರೆ ನಾವೊಂದು ಸ್ಟಾರ್ಟಿಂಗ್ ಒಂದು 50-100 ತಗೊಂಡು ಸಾಕಾಣಿಕೆ ಮಾಡೋಣ, ಆಮೇಲೆ ಜಾಸ್ತಿ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಗೆ ಆಗ್ಲಿ ಸರ್, ಒಂದೇ ಸಲ ಏಕ್ ದುಂ ಬಂಡವಾಳ ಹಾಕ್ಬಾರ್ದು ಸರ್. ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪನೇ ನೋಡ್ಕೊಂಡು ಮುಂದೆ ಸ್ಟೆಪ್ ತಗೊಂಡು ಸಾಕಾಣಿಕೆ ಮಾಡೋಣ ಅಂತ ಸರ್. ಅದ್ರ ಬಗ್ಗೆ ನಮ್ಗೂ ಅನುಭವ ಗೊತ್ತಾಗುತ್ತಲ್ವಾ ಸರ್, ಸೊ ಅದಕ್ಕೆ. ಅಂದ್ರೆ ಈಗೆಲ್ಲ ಕೂಡು ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡ್ಬೇಕು ಅಂತ? ಹೌದು ಸರ್. ಹೊರಗಡೆ ಮೇಯಿಸ್ಕೊಂಡ್ ಬರ್ಬೇಕಂದ್ರೆ ಅದಕ್ಕೆಲ್ಲ ಮತ್ತೆ ಜನ ಇಲ್ಲ. ನಮ್ದು ಹೊಲ ತುಂಬಾ ಫೆನ್ಸಿಂಗ್ ಇದೆ 4 ಎಕರೆಯಲ್ಲಿ, ಸೊ ಅದ್ರಲ್ಲೇ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈಗ ಸೆಣಬು ಹಾಕ್ತಿವಿ, ಸೆಡೆ ಬೀಜ ಹಾಕ್ತಿವಿ, ಅವೆಲ್ಲ ಹಾಕ್ಬಿಟ್ಟು ಅಲ್ಲೇ ಕುರಿನ ಅಲ್ಲೇ ಸಾಕ್ಬಿಟ್ಟು ಆ ಕೂಡು ಪದ್ಧತಿಯಲ್ಲಿ ಮಾಡಿದ್ರೆ, ಸೊ ಅದಕ್ಕೆ ನಾವ್ ಏನ್ ಮಾಡಿದೀವಿ ಸೆಡೆ ಬೀಜ ಆಮೇಲೆ ಸೆಣಬು ಆತರ ಎಲ್ಲ ಹಾಕೊಂಡು ನಾವು ಹಂಗೆ ಮೇಯಕ್ಕೆ ಬಿಡ್ತೀವಿ ಸರ್. ಈಗ ಕಟ್ಟೆ ಇರಬಾರ್ದು ಅಂತ ಹೇಳ್ತೀರಾ? ಹೌದು ಸರ್, ಕಟ್ಟೆ ಇರಬಾರ್ದು. ಈಗ ಕೋಳಿ ಸಾಕಿದ್ರಲ್ಲ, ಯಾವ ತಳಿ ಕೋಳಿ ಸಾಕಿದ್ರೆ ಮೊದ್ಲೆಲ್ಲ? ನಾವು ನಾಟಿ ಕೋಳಿ ಸಾಕಿದ್ವಿ ಸರ್. ಈಗ ನಾಟಿ ಕೋಳಿಯಿಂದ ಸಾಕಷ್ಟು ಆದಾಯ ಕಾಣಬಹುದು ಅಂತಾರೆ? ಹೌದು ಸರ್, ಕಾಣಬಹುದು. ಈಗ ಏನು ಅಂದ್ರೆ ಅದಕ್ಕೆ ಒಂದು ಗೊಬ್ಬರ ಸಿಗುತ್ತೆ, ನೆಕ್ಸ್ಟ್ ನಮ್ಗೆ ಮೊಟ್ಟೆ ಬರುತ್ತೆ, ಆಮೇಲೆ ಮರಿ ಬರುತ್ತೆ. ಈಗ ಮರಿನೂ ಕೊಟ್ರು ನಮ್ಗೆ ಆದಾಯ ಬರುತ್ತೆ, ಮೊಟ್ಟೆ ಕೊಟ್ರು ಆದಾಯ ಬರುತ್ತೆ, ಗೊಬ್ಬರ ಕೊಟ್ರು ಆದಾಯ ಬರುತ್ತೆ ಸರ್. ಸೊ ನಮ್ಗೆ ಏನಂದ್ರೆ ಕೋಳಿ ಕುರಿ ಇರೋದ್ರಿಂದ ಎಲ್ಲ ಇರೋದ್ರಿಂದ ನಮ್ಗೆ ಆದಾಯನೂ ಬರುತ್ತೆ ಸರ್, ಮತ್ತೆ ನಾವು ಗೊಬ್ಬರನು ಸೇವ್ ಆದಂಗಾಗುತ್ತೆ ನಮ್ಗೆ. ಈಗ ನಾಟಿ ಕೋಳಿಯ ಮೊಟ್ಟೆ ಅಂತಂದ್ರೆ ಸಾಕಷ್ಟು ಡಿಮ್ಯಾಂಡ್ ಇದೆಯಲ್ಲ? ಹೌದು ಸರ್, ಅವು 25 ರೂಪಾಯಿಗೊಂದು ನಾವು ಕೊಟ್ಟಿದೀವಿ ಸರ್, ಒಂದು ಮೊಟ್ಟೆ ನಾಟಿ ಮೊಟ್ಟೆ, ಮತ್ತೆ 800 ರೂಪಾಯಿ KG ವರ್ಗೂ ಕೋಳಿ ಕೊಟ್ಟಿದೀವಿ ಸರ್. ಅಷ್ಟು ಡಿಮ್ಯಾಂಡ್ ಇದೆ? ಅಷ್ಟು ಡಿಮ್ಯಾಂಡ್ ಇದೆ ಸರ್. ಎಲ್ಲ ಒಂದ್ ಕಡೆ ಕೃಷಿಗೆ ಉಪಕಸವಾಗಿ ಈ ತರ ಮಾಡ್ಕೊಂಡಾಗ ನಾವು ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಬದಲಾವಣೆ ಕಾಣಬಹುದು ಅಂತ? ಹೌದು ಸರ್, ಬದಲಾವಣೆ ಕಾಣಬಹುದು ಸರ್. ಈಗ ನಾವು ಈಗ ಜಾಬೆ ಹುಡ್ಕೊಂಡು ಹೋಗ್ತಿವಿ ಸರ್ ಅಲ್ವಾ, ಜಾಬೆ ಬೇಕು ಅಂತ ಅಂದು ಹುಡ್ಕೊಂಡು ಹೋಗ್ತಿವಿ. ಬಟ್ ಏನಪ್ಪಾ ಅಂದ್ರೆ ನಮ್ ಕೃಷಿಲಿ ತುಂಬಾನೇ ನೆಮ್ಮದಿ ಇದೆ. ಈಗ ಬೇರೆಯವ್ರ ಕೈಯ ಕೆಲಸ ಮಾಡೋ ಬದಲು ನಮ್ದೇ ಆದ ವೃತ್ತಿ ಅನ್ವಯಿಸ್ಕೊಂಡ್ರೆ ತುಂಬಾ ಚೆನ್ನಾಗೇ ಇರುತ್ತೆ ಸರ್. ಈಗ ಕೃಷಿಯಲ್ಲಿ ನೆಮ್ಮದಿ ಇದೆ ಅಂತ ಹೇಳಿದ್ರ, ಯಾವ ರೀತಿ ಕಂಡ್ಕೊಂಡಿದ್ರ ನೆಮ್ಮದಿಯನ್ನ ಸರ್? ಈಗ ಕೃಷಿಲಿ ನೆಮ್ಮದಿ ಇದೆ. ಹೌದು, ಈಗ ನಾವು ಬೆಳಗ್ಗೆ ಎದ್ರೆ ಯಾರು ಕೇಳಲ್ಲ, ಹೊಲದಲ್ಲಿ ಯಾವಾಗ ಹೋದ್ರು ಯಾರು ಕೇಳಲ್ಲ. ಸೊ ಅದೇ ಅಲ್ವಾ ಸರ್ ನಮಗೆ ನೆಮ್ಮದಿ? ಅದೇ ನಾವು ಕೆಲ್ಸಕ್ಕೆ ಹೋಗ್ತಿವಿ ಅಂತ ಅಂದ್ರೆ ಬೆಳಗ್ಗೆ ಹೋಗೋ ಟೈಮ್ಗೆ ಕರೆಕ್ಟ್ ಆಗಿ ಎದ್ಬಿಟ್ಟು ಹೋಗ್ಬಿಡ್ಬೇಕು, ಕರೆಕ್ಟ್ ಆಗಿ ತಿಂಡಿ ತಿಂದಿರಲ್ಲ, ಮನ್ಸಿಗೆ ನೆಮ್ಮದಿ ಇರಲ್ಲ, ಪ್ರೆಷರ್ ವರ್ಕ್. ಸೊ ಕೃಷಿಲಿ ಆ ತರ ಏನು ಪ್ರೆಷರ್ ವರ್ಕ್ ಇರಲ್ಲ, ನಮ್ ಇಷ್ಟ, ನಾವ್ ಯಾವಾಗ ಬೇಕಾದ್ರೂ ಹೋಗಿ ಮಾಡ್ಕೊಂಡ್ ಬರ್ಬೋದು ಕೆಲ್ಸನ, ಮತ್ತೆ ನಮಗೆ ಆದಾಯ ಜಾಸ್ತಿ ಇರುತ್ತೆ. ಬಟ್ ಪ್ರೆಷರ್ ವರ್ಕ್ ಇರುತ್ತೆ ಇಲ್ಲಂತಲ್ಲ, ಆದಾಯ ಜಾಸ್ತಿ ಇರುತ್ತಲ್ಲ ಸರ್. ಅಂದ್ರೆ ಒಳ್ಳೆಯ ಒಂದು ಉತ್ತಮವಾದ ಒಂದು ಮಳೆಗಾಲ ಆಯ್ತು ಅಂತಂದ್ರೆ ಕೃಷಿನೇ ಉತ್ತಮ ಅಂತ ಹೇಳ್ಬೋದು. ಹೌದು ಸರ್. ಈಗ ನಮಗೆ ಏನೇ ನಾವು ಕೃಷಿಯಲ್ಲಿ ಸಾಧನೆ ಮಾಡ್ತೀವಿ ಅಂದ್ರೆ ನಮಗೆ ನೀರು ಬೇಕು. ಹೌದು, ಆ ನೀರು ಸಿಗಬೇಕಂದ್ರೆ ನಮಗೆ ಉತ್ತಮವಾಗಿ ಮಳೆಗಾಲ ಆಗಬೇಕಲ್ವಾ? ಹೌದು. ಈಗ ಸಾಕಷ್ಟು ಈಗ ತೋಟಗಾರಿಕಾ ಬೆಳೆಗಳಲ್ಲಿ ನೀವು ಅಡಿಕೆ ಪ್ರಥಮವಾಗಿ ಬೆಳೀತಾ ಇದ್ರ, ಅಡಿಕೆ ನಿಮ್ಗೆ ಎಷ್ಟು ಆದಾಯ ತಂದ್ಕೊಡುತ್ತೆ ವರ್ಷಕ್ಕೆ ಸರ್? ವರ್ಷಕ್ಕೆ ನಮಗೆ ಏನಿಲ್ಲ ಅಂದ್ರೆ ಒಂದ್ 8-9 ಲಕ್ಷ ಆದಾಯ ತರುತ್ತೆ ಸರ್. ಎಷ್ಟು ಗಿಡದಿಂದ? ಬರೀ 600 ಗಿಡದಿಂದ. 600 ಗಿಡದಿಂದ ಅಂದ್ರೆ ಒಳ್ಳೆ ಆದಾಯ ಕಂಡಿದ್ರಲ್ವಾ ಸರ್? ಯಾಕಂದ್ರೆ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಸಾವಯವ ಗೊಬ್ಬರನೇ ಹಾಕ್ತಿವಿ. ನೀರು ಅತಿ ಹೆಚ್ಚಾಗಿ ಕೊಡಲ್ಲ, 15 ದಿನಕ್ಕೊಂದ್ಸಲ ಕೊಡ್ತೀವಿ ನೀರನ್ನು. ನೀರನ್ನು ಜಾಸ್ತಿ ನಾವು ಏನಂದ್ರೆ ಕೊಡಲ್ಲ ಗಿಡಗಳಿಗೆ, ನೋಡ್ ನೋಡ್ಕೊಂಡು ಕೊಡ್ತೀವಿ ಸರ್. ನಮ್ ಭೂಮಿ ಏನು ಹಾಳಾಗಿಲ್ಲ, ಚೆನ್ನಾಗಿದೆ. ಸೊ ಹಂಗಾಗಿ ನಮ್ಗೆ ಆದಾಯ ಚೆನ್ನಾಗಿ ಸಿಗ್ತಾ ಇದೆ ಸರ್. ಅಂದ್ರೆ ನೀರನ್ನು ನೀವು ಎಷ್ಟು ಬೇಕಷ್ಟು ಕೊಡ್ತಾ ಇದೀರಿ? ಹೌದು ಸರ್. ಈಗ ನೀರ್ ಐತಿ ಅಂತಂದ್ರೆ ಯಾವಾಗ್ಲೂ ನೀವು ಡ್ರಿಪ್ ಬಿಡಲ್ಲ? ಇಲ್ಲ ಸರ್, ಇಲ್ಲ ಇಲ್ಲ. ನಮ್ಗೆ ಎಷ್ಟು ಬೇಕು 15 ದಿನಕ್ಕೊಂದ್ಸಲ ಅದಾ ಕೊಡ್ತೀವಿ ಸರ್ ನಾವು. ಈಗ ಡೈಲಿ ನೀರ್ ಬಿಟ್ಟು ಅಂತ ಅಂದ್ರೆ ಬೇರ್ಗಳು ಕೊಳಿತವೆ, ಸೊ ಕೊಳೆ ರೋಗ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ನಾವ್ ಎಷ್ಟೇ ಗೊಬ್ಬರ ಕೊಟ್ರು ಆ ಬೇರ್ಗಳು ತಗೊಳಲ್ಲ. ಸೊ ನೀರ್ನ ನಾವು ನೆಲನ ಆರ್ಸಿ ಆರ್ಸಿ ಕೊಡ್ಬೇಕು ಸರ್. ಅಂದ್ರೆ ಎಲ್ಲ ರೈತರು ಆತರ ಮಾಡಲ್ಲಲ್ವಾ? ಈಗ ಅಡಿಕೆ ಅಂತಂದ್ರೆ ಏನೋ ಒಂದ್ ರೀತಿ ಕಂಡ್ಕೊಂಡು ಬಿಟ್ಟಿದ್ದಾರೆ, ನಮ್ಗೆ ಆದಾಯ ಅಷ್ಟು ಕಾಣಬೇಕು, ಇಷ್ಟು ಕಾಣಬೇಕು ಆಸೆಯಿಂದ ಈಗ ಬಹುತೇಕ ಈ ಬೇಸಿಗೆಯಲ್ಲಿ ಯಾರು ಮೋಟರ್ನ ನಿಲ್ಸಲ್ಲ. ಹೌದು ಸರ್, ಹೌದು. ಪ್ರತಿನಿತ್ಯ ಡ್ರಿಪ್ ಚಾಲ ಮಾಡಿ ನೀರ್ ಬಿಡ್ತಾರೆ. ಅಷ್ಟು ನೀರ್ ನಿಲ್ಸ್ಬೇಕು, ನಮ್ಮ ಅಡಿಕೆದಲ್ಲಿ ಅಷ್ಟು ತೇವಾಂಶ ಇರ್ಬೇಕು, ಹಂಗ್ ಬರ್ತಾವ ಗಿಡ ಹಿಂಗ್ ಬರ್ತಾವ ಅಂತ ಅವರ ಒಂದು ಕಲ್ಪನೆ ಇದೆಯಲ್ವಾ? ಹೌದು ಸರ್. ಬಟ್ ಏನು ಬಂದ್ ಮಾಡ್ತಾರೆ ರೈತರು ಏನು ಅಂತ ತಪ್ಪು ಅಂತಂದ್ರೆ ಇದೆ ಸರ್. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಉಳುಮೆ ಮಾಡ್ತೀವಿ, ಮೇಲೆ ಬೇರ್ ಇರ್ತವೆ, ಅವಕ್ಕೆ ಏನ್ ಮಾಡ್ತೀವಿ, ಬೇರ್ ಕಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಎಲ್ಲೋ ಒಂದು ಗೊಬ್ಬರ ತಂದು ಹಾಕ್ತಿವಿ ಸರ್, ಅಲ್ಲಿ ಬೇರೆ ಇಲ್ಲ ಅಂದ್ಮೇಲೆ ಗೊಬ್ಬರ ತಗೊಂಡ್ ಏನ್ ಮಾಡ್ತೀವಿ ಅಲ್ವಾ ಸರ್. ಸೊ ಅವಾಗ ಏನಾಗುತ್ತೆ, ಭೂಮಿ ಹಾಳಾಗುತ್ತೆ, ಬೇರ್ಗಳು ಹೋಗ್ತವೆ. ವಸ್ತು ಕೊಡು ಅಂದ್ರೆ ಗಿಡ ಹೆಂಗ್ ಕೊಡುತ್ತೆ? ಕೊಡಲ್ಲ. ಆ ಬೇರೆ ಸಾರಾಂಶ ಎಲ್ಲಿ ತಗೊಳುತ್ತೆ? ನಾವ್ ಹಾಕಿರೋ ಗೊಬ್ಬರ ತಗೊಳ್ಳೋ ಶಕ್ತಿನೂ ಇರಲ್ಲ. ಅವಾಗ ಏನಾಗುತ್ತೆ, ಹಾಳಾಗುತ್ತೆ. ಅಂದ್ರೆ ಈಗ ನಮ್ಗೆ ಎಷ್ಟು ಬೇಕಷ್ಟು ಕೊಟ್ರೆ ಉತ್ತಮವಾಗಿ ಬೆಳೆಗಳು ಬೆಳೆಯಬಹುದು ಸರ್. ಯಾವ್ದೇ ಆಗ್ಲಿ, ಈಗ ನಾವು ಅಷ್ಟೇ ಸರ್, ಜಾಸ್ತಿ ಊಟ ಮಾಡಿದಷ್ಟು ನಮಗೆ ಹೆಂಗಾಗುತ್ತೆ ಸರ್, ನಾವು ಆರೋಗ್ಯವಾಗಿರ್ತೀವಿ ಇಲ್ಲ. ನಮ್ಗೆ ಎಷ್ಟು ಬೇಕೋ ಬಾಡಿಗೆ ಅಷ್ಟು ಊಟ ಮಾಡಿದ್ರೆ ತಾನೆ ಅಲ್ವಾ ಸರ್. ಯಾವ್ದೇ ಆಗ್ಲಿ ಅಂದ್ರೆ ಯಾವ್ದೇ ಆಗ್ಲಿ ಎಷ್ಟು ಬೇಕಷ್ಟು ಕೊಡ್ಬೇಕು ಯಾವ್ದೇ ಬೆಳೆಗಾಗಿ. ಈಗ ಅಡಿಕೆ 7-8 ಲಕ್ಷ ರೂಪಾಯಿ ದುಡ್ಡು ತಗೊಂಡಿರಲ್ಲ ವರ್ಷದಲ್ಲಿ, ಈಗ ಅಡಿಕೆ ಮಾರಾಟ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ನೀವು? ಏನ್ ಹಸಿಕಾಯಿ ಮಾರಾಟ್ರೆ? ಇಲ್ಲ ಸರ್, ನಾವೇ ಕಿತ್ಬಿಟ್ಟು ಅದನ್ನ ಬೇಯಿಸ್ಬಿಟ್ಟು ಒಣಾಕ್ಸಿ ಒಂದ್ ವರ್ಷ ಇಟ್ಬಿಟ್ಟು ನೋಡಿ ರೇಟ್ ನೋಡ್ಬಿಟ್ಟು ಕೊಡ್ತೀವಿ ಸರ್. ಒಂದೇ ಸಲ ಕೊಡಲ್ಲ, ಈ ವರ್ಷದ್ದು ನೆಕ್ಸ್ಟ್ ಇಯರ್ ಕೊಡ್ಬೋದು, ಇಲ್ಲ ಆದ್ರೂ ನೆಕ್ಸ್ಟ್ ಇಯರ್ ಕೊಡ್ಬೋದು. 2 ವರ್ಷಕ್ಕೆ ನಮ್ ಬೆಳೆಗೆ ಹೆಂಗೆ ಅಮೌಂಟ್ ಬಂದಿರುತ್ತೋ ಸೀಮಿತ ಆಗಿರುತ್ತೋ ಅದಕ್ಕೆ ಕೊಡ್ತೀವಿ ಸರ್. ಈಗ ನೀವೇ ಸ್ವತಃ ಬೇಯಿಸಿ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರ, ಈಗ ಬೇಯಿಸುವ ಒಂದು ವಿಧಾನದ ಬಗ್ಗೆ ಹೇಳ್ರಿ ಸರ್. ಈಗ ನಾವು ಅಡಿಕೆನ ತಗೊಂಡ್ಬರ್ತೀವಿ, ಈಗ ಕೈಯಲ್ಲಿ ಸುಲಿಸ್ತೀವಿ, ಸುಲಿಸ್ಬಿಟ್ಟು ಬೇಯಿಸ್ತೀವಿ. ಅಂದ್ರೆ ಈಗ ಕಲರ್ ಬರುತ್ತೆ, ಅದಕ್ಕೆ ಕಲರ್ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು 9 ದಿವಸ 10 ದಿವಸ ಒಣಗಿಸ್ತೀವಿ ಸರ್. ಯಾಕಂದ್ರೆ ನಾವು 1 ವರ್ಷ 2 ವರ್ಷ ಇಡೋರು, ಸೊ 9 ದಿವಸ 10 ದಿವಸ ಒಣಗಿಸ್ತೀವಿ. ಒಣಗಿಸ್ಬಿಟ್ಟು ಆಮೇಲೆ ಮಾರ್ತೀವಿ ಸರ್. ಈಗ ಸುಲಿಯಕ್ಕೆಲ್ಲ ನಿಮಗೆ ಲೇಬರ್ ಸಿಗ್ತಾರ ನಿಮ್ಮಲ್ಲಿ? ಲೇಬರ್ ಸಿಕ್ಕರೆ ಲೇಬರ್ ಹತ್ರ ಸುಲಿಸ್ತೀವಿ, ಬಟ್ ಲೇಬರ್ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಿಷಿನ್ ಹಾಕ್ತೀವಿ. ಯಂತ್ರಕ್ಕೆ ಹಾಕೋದ ಹೆಚ್ಚಲ ಖರ್ಚು ಬರುತ್ತೆ, ಕೈಯಿಂದ ಸುಲ್ಸೋದ್ ಹೆಚ್ಚು ಖರ್ಚು ಬರುತ್ತೆ ಸರ್? ಈಗ ಕೈಯಿಂದ ಸುಲ್ಸೋದೆ ಖರ್ಚು ಬರುತ್ತೆ, ಬಟ್ ಅಡಿಕೆ ದುಂಡು ಚೆನ್ನಾಗಿರುತ್ತೆ. ಮಿಷಿನ್ ಹಾಕಿದ್ರೆ ಏನಾಗುತ್ತೆ, ಅರ್ಧ ಓಳು ಅರ್ಧ ಉಂಡೆ ತೂಕ ಬರಲ್ಲ ನಮ್ಗೆ, ಅಲ್ಲಿ ವೇಸ್ಟ್ ಆಗುತ್ತೆ ಅಂತಾರಲ್ಲ. ವೇಸ್ಟ್ ಆಗುತ್ತೆ, ಹೌದು. ಮಿಷಿನ್ ಹಾಕೋದ್ರಿಂದ ವೇಸ್ಟ್ ಆಗುತ್ತೆ ಸರ್. ಈಗ ಯಂತ್ರಗಳಲ್ಲಿ ನಾವು ಬಳಸೋದ್ರಿಂದ ಸಾಕಷ್ಟು ನಮಗೆ ಲಾಸ್ ಇದ್ರೂ ಎಲ್ಲಾ ರೈತರು ಯಂತ್ರಗಳ ಬಳಕೆನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಸರ್, ಸಿಗಲ್ಲ ಸರ್ ಸುಲಿಯೋರು. ಈಗ ಮುಂಚೆ ಎಲ್ಲ ಇತ್ತು, ಹೆಣ್ಮಕ್ಳು ಬಂದ ತಕ್ಷಣ ಅಡಿಕೆ ಕತ್ತಿ ತಗೊಂಡೆಲ್ಲ ಹೋಗಿ ಸುಲಿತಾ ಇದ್ರು. ಇವಾಗ ಯಾರು ಸುಲಿತಾ ಇಲ್ವಾ? ಮತ್ತೆ ಇವಾಗ ಏನಪ್ಪ ಅಂದ್ರೆ ಎಲ್ಲ ಅಡಿಕೆ ತೋಟ ಅಡಿಕೆ ತೋಟ, ಈಚೆ ಎಲ್ಲ ಯಾರು ಸರ್ ಅಡಿಕೆ ತೋಟ ಮಾಡೋರು? ಯಾರೋ ಒಬ್ರು ಮಾಡೋರು. ಬಟ್ ಇವಾಗ ಎಲ್ಲ ಅಡಿಕೆ ಅಡಿಕೆ ಅಂತ ಅಂದ್ಬಿಟ್ಟು ಈಗ ಯಂತ್ರಗಳೇ ಬಂದಿದಾವೆ ಸರ್. ಈಗ ಅವ್ರ ಬದುಕು ಅವ್ರು ಮಾಡ್ಕೊಂಡ್ರು ಸಾಕು. ಮರದಿಂದ ಕಾಯಿ, ಈಗ ಅಡಿಕೆ ಕಾಯಿ ತೆಗಿಬೇಕಾದ್ರೆ ಇದು ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಇದು? ಸರ್, ಈಗ ಒಂದು ಅಡಿಕೆ ಕಾಯಿ ತೆಗಿತಾರೆ, ಒಂದ್ಸಲ ಹಿಂಗೆ ಬಿಡಿಸ್ತಾರೆ ಸಿಪ್ಪೆನ, ಅದು ಗಟ್ಟಿ ಇತ್ತು ಅಂತ ಅಂದ್ರೆ ಬಂದಿದೆ ಅಂತ, ಒಳಗಡೆ ಎಳೆದ ಹಿಂಗ್ ಹೋಯ್ತು ಅಂತ ಅಂದ್ರೆ ಬಂದಿಲ್ಲ ಅಂತ ಸರ್. ಆತರ ಗಮನಿಸ್ಬೇಕು. ಹೌದು ಸರ್. ಈಗ ಬೇಯಿಸಬೇಕಾದ್ರೆ ಸಾಕಷ್ಟು ನಿಮಗೆ ಸೌದೆ ಬೇಕಾಗುತ್ತೆ, ಪಾತ್ರೆ ಬೇಕಾಗುತ್ತೆ, ಆತರ ಎಲ್ಲ ನಿರ್ವಹಣೆ ಮಾಡ್ತೀರಾ? ಈಗ ನಾವು ಪಾತ್ರೆ ತಗೊಂಡ್ಬಂದಿದೀವಿ ಸರ್ ದೊಡ್ಡವು. ಆಮೇಲೆ ನೆಕ್ಸ್ಟ್ ನಮ್ದು ಅಡಿಕೆ ಪಟ್ಟೆ ಬೀಳುತ್ತೆ, ಮತ್ತೆ ತೆಂಗು ಇದೆ ಸರ್ ನಮ್ದು, ತೆಂಗಿನ ಪಟ್ಟೆ ಬೀಳುತ್ತೆ. ಸೊ ಅವನ್ನೆಲ್ಲ ಒಂದತ್ರ ಹಾಕೊಂಡ್ಬಿಟ್ಟು ನಾವು ಬೇಯಿಸ್ತೀವಿ ಸರ್. ನಮ್ಗೆ ಸಮಸ್ಯೆ ಇಲ್ಲ. ಸೌದೆ ಏನ್ ಸಮಸ್ಯೆ ಇಲ್ಲ? ಇಲ್ಲ ಇಲ್ಲ ಸರ್, ಸೌದೆ ಏನ್ ಸಮಸ್ಯೆ ಇಲ್ಲ. ಈಗ ಒಂದೊಂದು ಪಾತ್ರೆಯಲ್ಲಿ ಎಷ್ಟೊತ್ತಂಕ ಬೇಯಿಸಬೇಕಾಗುತ್ತೆ ಸರ್? ಅದು ಅಡಿಕೆಯಲ್ಲಿ ವೈಟ್ ಮೂತಿ ತರ ಇರುತ್ತೆ ಸರ್, ಅದು ಒಳಗಡೆ ಇರುತ್ತೆ, ಅದು ಮೇಲ್ಗಡೆ ಬರೋವರೆಗೂ ಬೇಯಿಸಬೇಕು ಸರ್. ಅವಾಗ ಅಡಿಕೆ ಬೆಂದಿದೆ, ನಾವು ಅರ್ಧಕ್ಕೆ ತೆಗ್ದಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅಡಿಕೆ ಅಷ್ಟು ಚೆನ್ನಾಗಿ ಬೆಂದಿರಲ್ಲ. ಸೊ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಪ್ರೈಸ್ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ನಾವು ಅದನ್ನ ನೋಡ್ಕೊಂಡು ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಅಂತೂ ಬೇಯಿಸಬೇಕು ಸರ್. ಕಲರ್ ಬರಕ್ಕೆ ಏನ ನಾವು ಹಾಕ್ತಿವಿ ಅಂತ ಹೇಳಿದ್ರೆ ಏನಾಗ್ತಿರ ಅದಕ್ಕೆ ಸರ್? ಅದು ವುಡ್ ಇಂದ ಮಾಡಿರ್ತಾರೆ ಸರ್. ಸೊ ಅದನ್ನ ಪುಡಿ ಎಲ್ಲ ಇರುತ್ತೆ, ಆ ಪುಡಿ ತಗೊಂಡೋಗಿ ಹಾಕ್ಬಿಟ್ರೆ, ಇಲ್ಲಾದ್ರೆ ಬಾಳೆದಿಂಡು ಬರುತ್ತಲ್ಲ ಸರ್, ಬಾಳೆದಿಂಡು ಚೆನ್ನಾಗಿ ಬೇಯಿಸ್ಬಿಟ್ರೆ ಅದೇನಾಗುತ್ತೆ ಅಂದ್ರೆ ಕಲರ್ ಬರುತ್ತೆ. ಬಾಳೆದಿಂಡಿಂದ ಆದ್ರೂ ಮಾಡಬಹುದು, ಕೆಂಪ್ ಕಲರ್ ಬರುತ್ತೆ ಸರ್. ಯಾಕೆ ಹಾಕ್ಬೇಕು ಅದನ್ನ ಕೆಂಪ್ ಕಲರ್ ಬರಲಿ ಅಂತ ಸರ್? ಈಗ ಅಡಿಕೆನ ಮಾರಾಟ ಮಾಡೋರು ಅಡಿಕೆ ತಗೊಳ್ಳೋಗಲ್ಲ, ಕಲರ್ ಇತ್ತು ಅಂತ ಅಂದ್ರೆ ನಮ್ಗೆ ಒಂದ್ ರೇಟ್ನು ಸಿಗುತ್ತೆ. ಸೊ ಹಂಗಾಗಿ ನಾವು ಕಲರ್ ಮಾಡೇ ಹಾಕ್ಬೇಕು ಸರ್. ಅಡಿಕೆ ಕೆಂಪು ಬಂದ್ರೆ ಮಾತ್ರ ಅದು ಮಾರ್ಕೆಟ್ ನಲ್ಲಿ ವ್ಯಾಲ್ಯೂ ಇದೆ. ಹೌದು ಸರ್. ಸ್ವಲ್ಪ ಬಿಳಿ ಚೆನ್ನ ಅಂತಂದ್ರೆ ಅಷ್ಟು ಡಿಮ್ಯಾಂಡ್ ಇಲ್ಲ. ಈಗ ಪ್ರತಿ ವರ್ಷ ನೀವು ಈಗ ಬೇಸಿ ಸಾಕಷ್ಟು ದಿನ ಇಡ್ತೀವಿ ಅಂತ ಹೇಳಿದ್ರ, ಹೌದಾ? ಈಗೆಲ್ಲ ಜಾಗ ಬೇಕು ನಿಮಗೆ ಸಾಕಷ್ಟು. ಈಗ ಅಡಿಕೆಗೆ ಒಂದ್ ಶೆಡ್ ಮಾಡಿದೀವಿ ಸರ್. ಈಗ ಅಡಿಕೆ ಅಷ್ಟೊಂದ್ ಬೆಳಿತೀವಿ ಅಂದ್ರೆ ಅದಕ್ಕೆ ಆದ ಶೆಡ್ಗಳು ಇರ್ತವೆ, ಮತ್ ಮಷಿನ್ಗಳು ಇದಾವೆ, ಆಮೇಲೆ ನಾವು ಒಣಗ್ಸಕ್ಕೆಲ್ಲ ಬೇಕಲ್ವಾ ಸರ್, ಅದಕ್ಕೆಲ್ಲ ಫೆಸಿಲಿಟಿ ಇದೆ ಸರ್. ಈಗ ಮಳೆಗಾಲದಲ್ಲಿ ಈಗ ಸಾಕಷ್ಟು ನೀವು ಬೇಸಂತ ಟೈಮ್ ನಲ್ಲಿ ಸಾಕಷ್ಟು ಅಂತ ಟೈಮ್ ನಲ್ಲಿ ಮಳೆ ಬರುವಂತದ್ದು, ಮಾಡ ಮುಚ್ಚಿಕೊಳ್ಳುವಂತದ್ದು ಇರುತ್ತೆ, ಅವಾಗೆಲ್ಲ ಒಣಗಲ್ಲ. ಮತ್ತೆ ಈಗ ಮುಚ್ಚಿದ್ರೆ ಏನಾದ್ರೂ ಅಲ್ಲಿ ನಿಮಗೆ ಲಾಸ್ ಆಗುತ್ತಾ? ಹೌದು ಸರ್, ಲಾಸಸ್ ಆಗುತ್ತೆ. ಯಾಕಂದ್ರೆ ಬೂಸ್ಟ್ ಬರುತ್ತೆ ಅಡಿಕೆ. ಈಗ ನಾವು ಅಲ್ಲಿ ಮುಚ್ಚಿಬಿಟ್ರೆ ಬೂಸ್ಟ್ ಬರುತ್ತೆ ಅಡಿಕೆ, ಅವಾಗ ವೇಸ್ಟ್ ಆಗ್ಬಿಡುತ್ತೆ. ನಾವೇನ್ ಮಾಡ್ತೀವಿ ಅಂತಂದ್ರೆ, ಒಂದು ದೊಡ್ಡದಾಗಿ ಈಗ ನಾವು ಚಪಾತಿ ಬೇಯಿಸ್ತೀವಲ್ಲ ಸರ್, ಆತರ ಒಂದು ತವ ಇದೆ ನಮ್ದು, ಬಿಸಿ ಅಂದ್ರೆ ಬಿಸಿ ಕೊಡ್ಬೇಕು ಅಡಿಕೆಗೆ. ಏನ್ ಮಾಡ್ತೀವಿ ಅಂದ್ರೆ ಹಂಗೆ ಒಂಥರ ತವದ ಮೇಲೆ ಹಾಕ್ಬಿಟ್ಟು ಒಂದೆರಡ್ ಮೂರು ದಿನ ಬಿಟ್ಬಿಡ್ತೀವಿ ಸರ್. ಅದೇನಾಗುತ್ತೆ, ಬಿಸಿಗೆ ನಿಧಾನಕ್ಕೆ ಉರಿತಾ ಇರುತ್ತೆ ಕೆಳಗಡೆ, ಉರಿತಾ ಇರ್ಬೇಕಾದ್ರೆ ಬಿಸಿಗೆ ನಡೆಯುತ್ತೆ, ಒಣಗ್ತಾ ಇರುತ್ತೆ, ಡ್ರೈ ಆಗುತ್ತೆ. ಈಗ ಬಿಸಿಲಿತ್ತಂದ್ರೆ ನಿಮಗೇನು ಸಮಸ್ಯೆ ಆಗಲ್ಲ? ಇಲ್ಲ ಸರ್, ಸಮಸ್ಯೆ ಆಗಲ್ಲ. ಬಟ್ ಈ ತರ ಆಗಿದೆ ಸರ್. ಈಗ ನಾವು ಏನು ಅಂದ್ರೆ ಅಡಿಕೆ ಕೀಳ್ಬೇಕಾರೇನೆ ಈಗ ಮೋಡ ಮಳೆ ಬರೋದು ಎಲ್ಲ ಅದೇ ಟೈಮ್ ಅಲ್ಲೇ ಸರ್. ಮತ್ತೆ ಅವಾಗ ಮಳೆಗಾಲ ಬರ್ಲೇಬೇಕಲ್ವಾ? ಅವಾಗಿ ಹಂಗಾಗಿ ಈ ತರ ನಾವು ಫೆಸಿಲಿಟಿ ಮಾಡ್ಕೊಂಡಿದೀವಿ ಸರ್. ಅಂದ್ರೆ ಒಂದು ಗಿಡದಲ್ಲಿ ಎಷ್ಟು ಗೊಂಚಲು ಬಂದ್ರೆ ನಿಮಗೆ ಒಳ್ಳೆ ಇಳುವರಿ ಅಂತ ಹೇಳ್ತೀರಾ ಸರ್? ನಮಗೆ ಒಂದು ಗಿಡದಲ್ಲಿ ಏಳು ಆರು ಬಂದ್ರೆ ಒಳ್ಳೆ ಇಳುವರಿ. ಅಷ್ಟೊಂದು ಹಿಡಿತಾವ ಗೊಂಚಲು ಸರ್? ನಮ್ದು ಇದೆ ಸರ್, ನಮ್ದು ಈ ಸಲ ನಮ್ದು ಆರು ಏಳು ಹಿಡಿದಿದ್ದಾವೆ ಸರ್ ಗೊನೆ. ಈಗ ಆರು ಏಳು ಗಂಚಲು ಬರ್ಬೇಕಂತಂದ್ರೆ ಈಗ ಒಳ್ಳೆಯ ಒಂದು ನೀರಿನ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕಾಗುತ್ತೆ. ನಾವು ಈಗ ಜೂನ್ ಅಲ್ಲಿ ಒಂದ್ಸಲ ಹಾಕ್ತಿವಿ ಗೊಬ್ಬರನ, ಡಿಸೆಂಬರ್ ಅಲ್ಲಿ ಒಂದ್ಸಲ ಹಾಕ್ತಿವಿ ಸರ್. ಈಗ ಡಿಸೆಂಬರ್ ಅಲ್ಲಿ ಒಂದ್ ಗೊಬ್ಬರ ಕೊಟ್ರೆ, ಕೋಳಿ ಗೊಬ್ಬರ ಕೊಟ್ಟಿದೀವಿ ಅನ್ಕೊಳ್ಳಿ, ನೆಕ್ಸ್ಟ್ ನಾವು ಜೂನ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ದನಿಗ್ ಗೊಬ್ಬರ ಕೊಡ್ತೀವಿ. ಯಾಕೆಂದ್ರೆ ಎಲ್ಲಾದನ್ನು ಒಂದೇ ಕಂಟೆಂಟ್ಸ್ ಕೊಡಲ್ಲ. ಈ ಡಿಸೆಂಬರ್ ಅಲ್ಲೂ ದನಿಗ್ ಗೊಬ್ಬರ ಕೊಟ್ಟು ಮತ್ತೆ ಜೂನ್ ಅಲ್ಲೂ ಅದೇ ಕೊಟ್ರೆ ಅದರಲ್ಲಿ ಪೋಷಕಾಂಶ ಇರ್ತಾವಲ್ಲ ಸರ್, ಒಂದೇ ಆಗ್ಬಿಡುತ್ತೆ. ಗಿಡಕ್ಕೆ ನಾನಾ ತರ ಪೋಷಕಾಂಶ ಬೇಕು. ಸೊ ನಾವು ಅದಕ್ಕೆ ಏನ್ ಮಾಡಿ ಡಿವೈಡ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಡಿಸೆಂಬರ್ ಗೆ ಏನ್ ಮಾಡ್ತೀವಿ ಅಂದ್ರೆ ಕೋಳಿ ಗೊಬ್ಬರ ಕೊಡ್ತೀವಿ ಸರ್. ಈ ತರ ಕೊಡ್ಕೊಂಡು ಹೋಗ್ತಾ ಇದೀವಿ. ಈಗೆಲ್ಲ ನೀವು ಕೆರೆ ಮಣ್ಣು ಇಂಥದ್ ಕೊಡಲ್ವಾ ಸರ್? ಮಣ್ಣು ಅಂದ್ರೆ ನಾವು ಚಿಕ್ಕ ಗಿಡಕ್ಕೆ ಫಸ್ಟ್ ಸ್ಟಾರ್ಟಿಂಗ್, ಚಿಕ್ಕ ಗಿಡ ಇನ್ನು ಫಸ್ಟ್ಲಿಗೆ ಬಂದಿರಲ್ಲ ಸರ್, ಮೂರ್ ವರ್ಷ ನಾಲ್ಕು ವರ್ಷ ತುಂಬ ತಕ್ಷಣ ಗಿಡ ಇಟ್ಟು ಅವಾಗ ನಾವು ಮಣ್ಣು ಓಡಿಸ್ತೀವಿ ಸರ್. ಸರ್, ಮಣ್ಣು ಕೊಡೋದ್ರಿಂದ ಅವಶ್ಯಕತೆ ಇಲ್ಲ ಸರ್. ಯಾಕೆ ಅಂದ್ರೆ ಮಣ್ಣು ಕೊಡೋದು ಏನು ಅಂತ ಅಂದ್ರೆ, ಈಗ ನಾವು ಉಳುಮೆ ಮಾಡ್ತೀವಿ, ಬೇರೆಲ್ಲ ಕಟ್ಟಾಗಿರುತ್ತೆ, ಅಲ್ಲಿ ಸಾರಾಂಶ ಇರಲ್ಲ. ಸೊ ಹೊಸ ಮಣ್ಣು ತಗೊಂಬಂದು ಅಲ್ಲಿ ಹಾಕ್ತಿವಿ, ಅವಾಗ ಏನಾಗುತ್ತೆ, ಗಿಡ ಗ್ರೋತ್ ಬರುತ್ತೆ. ನಾವು ಮಾಡೋ ತಪ್ಪು ಏನಪ್ಪ ಅಂದ್ರೆ ಉಳುಮೆ ಮಾಡ್ಬಿಟ್ಟು ಮತ್ತೆ ಹೋಗಿ ಅದಕ್ಕೆ ಗೊಬ್ಬರ ಹಾಕೋದು, ಮಣ್ಣು ಹಾಕೋದು, ಆ ಸಮಸ್ಯೆ ಮಾಡ್ಕೊಂತಿದೀವಿ. ಇರಾ ಮಣ್ಣನ್ನೇ ನಾವೇನ್ ಮಾಡ್ಬೇಕು, ಸೂಕ್ಷ್ಮಾಣು ಜೀವನ ಕ್ರಿಯೇಟ್ ಮಾಡ್ಕೋಬೇಕು. ಯಾವ ತರ ಕ್ರಿಯೇಟ್ ಮಾಡ್ಕೋಬೇಕು, ಜೀವಾಮೃತ ಕೊಡ್ಬೇಕು, ಆಮೇಲೆ ಅದಕ್ಕೆ ಪೌಷ್ಟಿಕಾಂಶ ಕೊಡ್ಬೇಕು, ಏನ್ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ನೀರಿನ ಪರೀಕ್ಷೆ ಮಾಡಿಸ್ಬೇಕು. ಸೊ ಅದೆಲ್ಲ ಮಾಡಿಸ್ಕೊಂಡು ಮಾಡಿದ್ರೆ ಸರ್ ನಮಗೆ ಬೆನಿಫಿಟ್ ಸಿಗುತ್ತೆ, ಅಂದ್ರೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಸರ್. ನೀವು ಪದೇ ಪದೇ ಹೊಲ ಉಳುಮೆ ಮಾಡಬಾರದು ಅನ್ನುವಂತದ್ದ ನಿಮ್ಮ ಒಂದು ಅಭಿಪ್ರಾಯ. ಹೌದು ಸರ್. ಈಗ ಮತ್ತೆ ನೀವು ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ ಸರ್? ಈಗ ನಾವು ಕಳೆಗಳ ನಿರ್ವಹಣೆ ಏನ್ ಮಾಡ್ತೀವಿ ಅಂತ ಅಂದ್ರೆ, ಈಗ ನಾವು ಸೆಣಬ್ ಚೆಲ್ತೀವಿ ಸರ್, ಅಲ್ಲಿ ನೆರಳಾಯ್ತು ಅಂದ್ರೆ ಕಳೆ ಉಟ್ಟಲ್ಲ. ಓಕೆನಾ? ಈಗ ಬಾಳೆ ಇಡ್ತೀವಿ ಸರ್, ಆ ಬಾಳೆ ಇರೋದ್ರಿಂದ ನೆರಳ್ ಬರುತ್ತೆ. ಸೊ ಅವಾಗ ಕಳೆ ಉಟ್ಟಲ್ಲ. ಆತರ ಕಳೆ ಬಂತು ಅಂತಂದ್ರು ನಾವು ಟ್ಯಾಕ್ರಿ ತಗೊಂಡು ಉಳುಮೆ ಮಾಡ್ಸಲ್ಲ. ಇವಾಗೆಲ್ಲ ಇವು ಬಂದಿದಾವಲ್ಲ ಸರ್, ಬ್ರಷ್ ಕಟರ್. ಬ್ರಷ್ ಕಟರ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಿಷಿನ್ ಹೊಡಿತಾರೆ, ನಮ್ಮನೆಯವರು ಮಿಷಿನ್ ಹೊಡಿತಾರೆ, ಅದ್ರಿಂದನೂ ಕಳೆ ಬರಲ್ಲ ಸರ್. ಅದು ಬ್ರಷ್ ಕಟರ್ ಹೊಡೆದಂಗೆ ಹೊಡೆದಂಗೆ ಫಸ್ಟ್ ಸ್ಟಾರ್ಟಿಂಗ್ ಹುಟ್ಟುತ್ತೆ, ನೆಕ್ಸ್ಟ್ ಹೊಡೆದಂಗೆ ಹೊಡೆದಂಗೆ ಅಲ್ಲೇ ಬೀಳತ್ತಲ್ವಾ. ಸೊ ಅವಾಗ ಹುಟ್ಟದ ಕಳೆ ಅಂದ್ರೆ ಅಲ್ಲೇ ನೀವು ಕಟ್ ಮಾಡಿ ಅಲ್ಲೇ ಹಸಿರೆಲೆ ಗೊಬ್ಬರ ಆಗಿಬಿಡುತ್ತೆ. ಹೌದು ಸರ್, ಹೌದೌದು, ಹಸಿರೆಲೆ ಗೊಬ್ಬರ ಮಾಡ್ಕೊಂತೀವಿ ಸರ್. ನಾವು ಮತ್ತೆ ಈಗ ಬೇಸಿಗೆಗಿದ್ರೆ ಅವ್ರೆ ತೊಗರಿ ಅಳಸಿಂದೆ ಎಲ್ಲ ಚೆಲ್ತೀವಿ ಸರ್ ತೋಟಗಳಿಗೆ, ಹಸಿರೆಳ ಗೊಬ್ಬರ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಅದರಿಂದ ಆದಾಯ ಬೇಡ ನಿಮಗೆ, ಅಲ್ಲಿ ಗೊಬ್ಬರ ಆಗ್ಲಿ, ಗೊಬ್ಬರ ಆಗ್ಬೇಕು ಸರ್. ಈಗ ಆದಾಯ ಅಂದ್ರೆ ಈಗ ನಾವು ಕುರಿ ಗೊಬ್ಬರ ದನಿ ಗೊಬ್ಬರ ತರಿಸ್ಬೇಕಲ್ವಾ ಸರ್, ಇವಾಗ ಹೋಗಿ ಅದಕ್ಕೆ ದುಡ್ಡು ಕೊಡ್ಲೇಬೇಕು. ಸೊ ಅದಕ್ಕೆ ಯಾಕೆ ಕೊಡ್ಬೇಕು, ನಾವೇ ಒಂದು ಕ್ರಿಯೇಟ್ ಮಾಡ್ಕೋಬಹುದಲ್ವಾ, ಹಸಿರೆಳೆ ಗೊಬ್ಬರ ಎಲ್ಲದನ್ನು ನಾವೇ ಮಾಡ್ಕೋಬಹುದಲ್ವಾ ಸರ್. ಹೌದು, ಈಗ ನಮಗೆ ಖರ್ಚುನು ಕಡಿಮೆ. ಈಗ ನೀವು ಸಾಕಷ್ಟು ದೊಡ್ಡ ಮರದಲ್ಲಿ ಬಾಳೆನ ಈಗಲೂ ಬೆಳೀತಾ ಇದ್ರಾ? ಹೌದು ಸರ್, ನಾವು ಈಗ ಹತ್ತು ವರ್ಷದ ಮರದಲ್ಲೂ ಬಾಳೆ ಗಿಡ ಬೆಳಿದೀವಿ, ಚೆನ್ನಾಗಿ ಬಂದಿದೆ ಸರ್. ಈಗ ಎರಡು ಆದಾಯ ನಿಮಗೆ? ಹೌದು ಸರ್, ಒಂದು ಅಡಿಕೆಯಿಂದಲೂ ಆದಾಯ, ಒಂದು ಬಾಳೆಯಿಂದಲೂ ಆದಾಯ. ಹೌದು ಸರ್, ಮತ್ತೆ ತೋಟನು ಅಷ್ಟೇ ಚೆನ್ನಾಗಿರುತ್ತೆ ಸರ್. ಆಮೇಲೆ ಏನಪ್ಪಾ ಅಂದ್ರೆ ಬಾಳೆ ಇದು ಕೊಡುತ್ತೆ, ಪೊಟಾಶ್ ಕೊಡುತ್ತೆ. ನಾವೀಗೆಲ್ಲ ಹೋಗಿ ಪೊಟಾಶ್ ತರಕ್ಕಿಂತ ಪೊಟಾಶ್ ಕೊಡುತ್ತೆ ಸರ್ ಅದು ಬಾಳೆ. ನಾವ್ ಹೇಳ್ತೀವಿ ಏನಂದ್ರೆ ಗೊತ್ತಾ, ಈಗ ಬಾಳೆ ಗಿಡ ಇಟ್ಬಿಟ್ರೆ ಅಡಿಕೆಗೆಲ್ಲ ಹಾಕೋದು ಬಾಳೆ ತಗೊಂಡ್ಬಿಡುತ್ತೆ. ಹಿಂಗ್ ಬಹಳ ಜನ ರೈತರ ಅಭಿಪ್ರಾಯ ಇದೆ, ಅದು ರಾಂಗ್ ಸರ್. ಯಾಕೆ ಅಂತ ಅಂದ್ರೆ ಈಗ ನಾವು ಎಷ್ಟು ಊಟ ಮಾಡ್ತೀವೋ ಅಷ್ಟೇನೆ ಅಲ್ವಾ. ಸೊ ಗಿಡನೂ ಅಷ್ಟೇ, ನಾವ್ ಎಷ್ಟೇ ಹಾಕ್ಲಿ, ಈಗ 3 ಬುಟ್ಟಿ 4 ಬುಟ್ಟಿ ಗೊಬ್ಬರ ಹಾಕಿದ್ರು ಅದ್ ಎಷ್ಟು ಬೇಕೋ ಅಷ್ಟೇ ತಗೊಳ್ಳೋದು, ಅದನ್ ಬಿಟ್ರೆ ತಗೊಳಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅಲ್ಲಿ ಇದೆ ಬಾಳೆ ಇದೆ, ಸೊ ಅದಕ್ಕೆ ಎಷ್ಟು ಬೇಕೋ ಅದು ತಗೊಳತ್ತೆ, ಅಡಿಕೆಗೆ ಎಷ್ಟು ಬೇಕೋ ಅಷ್ಟೇ ತಗೊಳತ್ತೆ, ಮಿಕ್ಕಿದ ಏನಾಗುತ್ತೆ ಅದ ಹಂಗೆ ವೇಸ್ಟ್ ಅಲ್ವಾ ಸರ್. ಸೊ ನಮ್ಗೆ ಒಂದು ಬೆಳೆಯಲ್ಲಿ ಎರಡು ತಗೋಬಹುದು ಸರ್. ಅಂದ್ರೆ ಎಷ್ಟೋ ಜನ ಸುಮ್ನೆ ಖಾಲಿ ಬಿಟ್ಟಿರ್ತಾರೆ ಅಡಿಕೆ ಒಳಗಡೆ. ಹೌದು ಸರ್, ಹೌದೌದು. 9 ಅಡಿ ದಾಯಕ್ ಹಾಕ್ಲಿ ಖಾಲಿ ಬಿಟ್ಟಿರ್ತಾರೆ, 8 ಅಡಿ ದಾಯಕ್ ಆಗ್ಲಿ ಖಾಲಿ ಬಿಟ್ಟಿರ್ತಾರೆ. ಯಾಕಪ್ಪ ಹಿಂಗ್ ಖಾಲಿ ಬಿಟ್ಟಿದ್ಯ ಅಂದ್ರೆ ಸರ್ ಇಲ್ಲಿ ಮತ್ತೆ ನಡೆಬಿಟ್ರೆ ಅದಕ್ಕೆ ಸಿಗಂತ ಪೋಷಕಾಂಶ ಇದೆ ಹಾಕಂದು ನಮ್ ಅಡಿಕೆ ಬರಲ್ಲ ಸರ್ ಅಂತಾರಲ್ವಾ. ಹೌದು ಸರ್, ಹಂಗ ಅಂದಿದಾರೆ ಇದಾರೆ ಹಾಕಿರಲಿಲ್ಲ. ಬಟ್ ಇವಾಗ ನಮ್ಮನ್ನೆಲ್ಲ ನೋಡ್ತಾರಲ್ವಾ ಸರ್, ಹೌದಲ್ವಾ ಈ ತರ ಮಾಡ್ಬೋದು ಅಂತ. ಇವಾಗ ನಮ್ಮನ್ ನೋಡಿ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ ಸರ್, ಅಡಿಕೆಯಲ್ಲೇ ಪಪ್ಪಾಯ ಇಟ್ಟಿದ್ದಾರೆ, ಆಮೇಲೆ ನೆಕ್ಸ್ಟ್ ಬಾಳೆ ಇಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಮತ್ತೆ ಗೊತ್ತಾ, ಕೋಳಿಗಳಿಗೆ ಕುರಿಗಳಿಗೆ ಬಾಳೆ ದಿಂಡ್ ಹಾಕ್ತಾರೆ, ಅದರಲ್ಲಿ ಪೊಟ್ಯಾಶ್ ಇರುತ್ತೆ. ಸೊ ಬಾಳೆ ದಿಂಡ್ ಎಳೆ ದಿಂಡ್ ಹಾಕ್ತಾರೆ, ನಾವ್ ಕೋಳಿಗೆ ಹಾಕಿದೀವಿ ಸರ್. ನೆಕ್ಸ್ಟ್ ನುಗ್ಗೆ ಸೊಪ್ಪು ಗೊತ್ತಾ ಸರ್, ನುಗ್ಗೆ ಸೊಪ್ಪು ಎಷ್ಟು ಪೌಷ್ಟಿಕಾಂಶ ಇದೆ ಗೊತ್ತಾ ಸರ್, ಅದನ್ನು ಕೋಳಿಗೆ ಹಾಕಿದೀವಿ ನಾವು. ಅಲ್ಲ ಅದು ನಮಗೆ ಒಳ್ಳೇದೇ, ನುಗ್ಗೆ ಸೊಪ್ಪು ಪ್ರತಿನಿತ್ಯ ನಾವು ಊಟದಲ್ಲಿ ಅದನ್ನ ಬಳಸಿದ್ರೆ ಒಳ್ಳೆಯ ಒಂದು ಪೋಷಕಾಂಶಗಳು ಸಿಗ್ತವೆ. ಅಲ್ಲ ಸರ್, ಈಗ ಕಣ್ಣಿಗೆ ಸಾಕಷ್ಟು ಒಳ್ಳೇದಲ್ವ ಅದು. ಈಗ ಕೋಳಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಮೆಡಿಸಿನ್ ತಂದು ಹಾಕ್ತಾರೆ, ಬಟ್ ನಾವು ಆತರ ತಂದಿಲ್ಲ. ಈಗ ಬಾಳೆ ದಿಂಡು, ನುಗ್ಗೆ ಸೊಪ್ಪು, ಆಮೇಲೆ ಹಕ್ಕಿ ಕಾಳು, ಹುರುಳಿ ಕಾಳು ಆತರ ಹಾಕೊಂಡೆ ನಾವು ಬೆಳೆಸಿರೋದು ಸರ್ ಕೋಳಿಗಳೆಲ್ಲ. ಈಗೆಲ್ಲ ಬಾಳೆ ದಿಂಡಿನಲ್ಲಿ ಒಳ್ಳೆಯ ಒಂದು ದಿಂಡನ್ನ ನಾವು ಆಯ್ಕೆ ಮಾಡ್ಕೊಂಡು ಜ್ಯೂಸ್ ಮಾಡಿ ನಾವು ಕುಡಿಯುವಂತದ್ದ ನಾವು ಬಹಳ ಕಡೆ ನೋಡಿದ್ದೇವೆ, ಅದು ಮಾರಾಟನೂ ಮಾಡ್ತಾ ಇದ್ದಾರಲ್ವಾ. ಮತ್ತೆ ಗೊತ್ತಾ ಸರ್, ಇವಾಗ ದಿಂಡು ನಾವು ಬಾಳೆಗೊನೆ ಕಡ್ಕೊಂಡ್ಬಿಡ್ತೀವಿ, ಕಡ್ಕೊಂಡ್ಬಿಟ್ಟು ಅದ್ರಲ್ಲಿ ದಿಂಡ್ ಬರುತ್ತೆ, ದಪ್ಪ ದಿಂಡು, ಅದ್ರಲ್ಲಿ ಏನು ಅಂದ್ರೆ ಜೀರಿಗೆ, ಆಮೇಲೆ ನೆಕ್ಸ್ಟ್ ಒಂದ್ ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು ಒಂದು ಬಟ್ಟೆ ಕವರ್ ಕಟ್ಬಿಟ್ಟು ಕುಡಿದ್ರೆ ಸರ್ ನಮ್ಮಲ್ಲಿ ಕಿಡ್ನಿ ಸ್ಟೋನ್ ಇರುತ್ತಲ್ಲ ಅದೆಲ್ಲ ಕರ್ಗೋಗುತ್ತೆ ಸರ್. ಈಗೆಲ್ಲ ಬಾಳೆನೂ ಬೆಳಿತಾ ಇದ್ರಲ್ಲ ನೀವು, ಬಾಳೆದೆಲ್ಲ ಮಾರಾಟ ಮಾಡ್ತಾರೆ? ಬಾಳೆ ಎಲೆನಾ ಸರ್? ಎಲೆ ಏನ್ ಮಾಡಲ್ಲ, ಯಾಕಂದ್ರೆ ಎಲೆ ಗೊಬ್ಬರ ಆಗುತ್ತೆ ನಮ್ಮ ಹೊಲದಲ್ಲೇನೆ, ನಾವ್ ಎಲೆ ಏನ್ ಮಾರಲ್ಲ, ಬಾಳೆ ಗೊನೆ ಕಟ್ಕೊಂಡ್ಬಂದು ಮಾರ್ತೀವಿ. ಈಗ ಎಷ್ಟೋ ಜನ ಬಾಳೆ ಎಲೆನೂ ಆದಾಯ ಕಾಣ್ತಾ ಇದ್ದಾರೆ. ಹೌದು ಸರ್, ಬಟ್ ನಮ್ದು ಅಂದ್ರೆ ನಾವು ಹಸಿರೆ ಗೊಬ್ಬರ ಮಾಡ್ಕೊಂತೀವಲ್ಲ, ಎಲೆ ಯಾಕೆ ಮಾರ್ಬೇಕು? ಸೊ ಅದನ್ನ ಮಾಡ್ತೀವಿ, ಕಡ್ದ್ಬಿಟ್ಟು ಹಂಗೆ ಭೂಮಿಗೆ ಸೇರಿಸ್ತೀವಿ. ಅಲ್ಲಿ 1 ರೂಪಾಯಿ ಸಿಗಂದ ನೀವು 2 ರೂಪಾಯಿ ಗೊಬ್ಬರನೇ ಮಾಡ್ಕೋಬಹುದು ಅಲ್ವಾ. ಈಗ ಬಾಳೆ ಒಂದು ಹಣ್ಣು ಯಾವ ರೀತಿ ಮಾಡ್ಕೊಳ್ತೀರಾ? ಈಗ ಹೊರಗಡೆ ಎಲ್ಲ ನೋಡ್ತೀವಿ ನಾವು, ಯಾವ್ದೋ ರಾಸಾಯನಿಕ ಹಾಕದ ಮೇಲೆ ಹಣ್ಣು ಬೆಳಕರತ್ತಿಗೆ ಹಣ್ಣು ಮಾಡ್ಕೊಳ್ಳೋದು, ತಿನ್ನೋದು, ಮಾರಾಟ ಮಾಡುವಂತ. ಇವಾಗ ಹಣ್ಣು ಅಂತ ಅಂದ್ರೆ ಸರ್, ನಾವು ಒಂದು ಡ್ರಮ್ ಇರುತ್ತೆ, ಒಂದ್ ಡ್ರಮ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬಾಳೆ ಇಟ್ಬಿಟ್ಟು ಊದಿನ ಗಡ್ಡಿ ಹಚ್ತೀವಿ. ಊದಿನ ಗಡ್ಡಿ ಹಚ್ಬಿಟ್ಟು ಫುಲ್ ಅದಕ್ಕೆ ಏನ್ ಮಾಡ್ತೀವಿ ಕವರ್ ಮಾಡ್ತೀವಿ. ಕವರ್ ಮಾಡಿದ್ಮೇಲೆ ಅದೇನಾಗುತ್ತೆ, ಕಾವು ಬರುತ್ತಲ್ವ ಸರ್, ಆ ಕಾವಿಗೆನೆ ಹಣ್ಣಾಗುತ್ತೆ. ಒಂದ್ 2 ಡೇಸ್, ಒಂದ್ ರಾತ್ರಿ ಒಂದ್ ಹಗ್ಲು ಆತರ ಇಟ್ಬಿಡ್ತೀವಿ. ಆಮೇಲೆ ಕೆಳಗಡೆ ತೆಗ್ದು ಇಡ್ತೀವ, ಅವಾಗ ಹಣ್ಣಾಗ್ಬಿಡುತ್ತೆ ಸರ್, ನಾವು ಪೌಡರ್ ಎಲ್ಲ ಹಾಕಲ್ಲ. ಒಟ್ಟಾರೆ ನಿಮ್ಮ ಒಂದು ಸಮಗ್ರ ಕೃಷಿಯಲ್ಲಿ ಸಾಕಷ್ಟು ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ರಿ, ಒಳ್ಳೆ ನೈಸರ್ಗಿಕ ಹಣ್ಣುಗಳನ್ನ ತಿಂತಾ ಇದ್ರಲ್ಲ. ಹೌದು ಸರ್, ನಾವು ತರಕಾರಿ ಬೆಳ್ಕೊಂತೀವಿ, ಟೊಮೊಟೊ ಬೆಳ್ಕೊಂತೀವಿ ಮನೆಗೆ. ಯಾವ್ದು ರಾಸಾಯನಿಕ ಇಲ್ಲದಲ್ಲ ಸರ್, ರಾಸಾಯನಿಕ ಇಲ್ಲ, ನಾವೆಲ್ಲ ಆರ್ಗಾನಿಕ್ ಮತ್ತೆ ಸಾವಯವನೇ ಮಾಡ್ತಾ ಇದೀವಿ ಸರ್. ಈಗ ಹಣ್ಣಿನ ಬೆಳೆಗಳು ಅಂತಂದ್ರೆ ಇನ್ನೇನೇನ್ ಬೆಳೀತಾ ಇದ್ರ? ಈಗ ಬಾಳೆ ಪಪ್ಪಾಯಿ ಬಿಟ್ರೆ ಸರ್ ಕಲ್ಲಂಗಡಿ ಬೆಳೆದಿದೀವಿ. ಅಲ್ಲ ನಿಮ್ ತೋಟದ ಸುತ್ತಲೂ ಈಗ ಪೇರ್ಲ ಗಿಡ, ನಿಂಬೆಹಣ್ಣಿನ ಗಿಡ, ಸೀತಾಫಲ, ಈಗ ಸಾಕಷ್ಟು ಗಿಡಗಳು ಬೆಳಕಬಹುದಲ್ವಾ? ಅವಕಾಶ ಇದೆ, ಯಾಕಂತಂದ್ರೆ ನೀವು ಸಾವಯವ ಕೃಷಿ ಮಾಡ್ತಾ ಇದೀರಾ ಅಲ್ವಾ. ಹೌದು ಸರ್, ಬೆಳೆದಿದೀವಿ ಸರ್, ಸಪೋಟೊ ಇದೆ, ಮಾವಿನಣ್ಣು ಇದೆ, ಅಂದ್ರೆ ನಮಗೆ ಎಷ್ಟು ಬೇಕೋ ತಿನ್ನಕ್ಕೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ತೆಂಗು ಅಂತಂದ್ರೆ ಎಷ್ಟು ಬೆಳೀತಾ ಇದೀರಾ ಸರ್? ತೆಂಗು ನಮ್ದು ಒಂದು 500 ರಿಂದ 600 ಗಿಡ ಇದಾವೆ ಸರ್. ಬೌಂಡ್ರಿಗೆ ಹಾಕಿದ್ರ? ಬೌಂಡ್ರಿಗೆ ಹಾಕಿದೀವಿ ಸರ್, ಒಂದ್ 10 ಎಕರೆ ಬೌಂಡ್ರಿಗೆ ಹಾಕಿದೀವಿ. ಓಹೋ, ಈಗ ತೆಂಗು ಸಾಕಷ್ಟು ಇದ್ದಾವಲ್ಲ ನಿಮ್ಮಲ್ಲಿ, ಈಗ ತೆಂಗಿನ ಕಾಯಿ ಮಾರಾಟ ಮಾಡ್ತೀರಾ ಅಥವಾ ಎಳ್ನೀರ್ ಮಾರಾಟ ಮಾಡ್ತೀರಾ ಅಥವಾ ಒಣಕೊಬ್ಬರಿ ಮಾಡಿ ಕೊಬ್ಬರಿ ಎಣ್ಣೆ ಮಾಡುವಂತದ್ದು ಏನಾದ್ರು ಮಾಡ್ತೀರಾ? ಇಲ್ಲ ಸರ್, ನಾವು ಕಾಯಿ ಕೊಡಲ್ಲ, ನಾವು ಕೊಬ್ಬರಿಗೆ ಹಾಕೊಂತೀವಿ. ಆ ಕಾಯಿ ಕಿತ್ಬಿಟ್ಟು ಕೊಬ್ಬರಿಗೆ ಹಾಕ್ತಿವಿ, ಅದು 9 ತಿಂಗಳಾದ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಸುಲಿಸ್ತೀವಿ, ಸುಲಿಸಿ ಮಾರಾಟ ಮಾಡ್ತೀವಿ, ಒಣಕಿ ಮಾರಾಟ ಮಾಡ್ತೀವಿ, ಒಣಕೊಬ್ಬರಿನ ಮಾರಾಟ, ಒಣಕೊಬ್ಬರಿನ. ಹೌದು ಸರ್. ಈಗ ಬೇಸಿಗೆಯಲ್ಲಿ ಒಳ್ಳೆ ರೇಟ್ ಇರುತ್ತೆ ಎಳ್ನೀರು, ಕೊಡಲ್ಲ ಅವಾಗ? ಇಲ್ಲ ಸರ್, ಕೊಡಲ್ಲ ನಾವು. ಈಗ ಕೊಬ್ಬರಿ ಎಣ್ಣೆ ಎಲ್ಲ ಮಾಡಿಸ್ತೀರಾ ನೀವು? ಹೌದು ಸರ್, ನಮಗೆ ನಮ್ಮ ಮನೆಗೆ ಬೇಕು ಅಂದ್ರೆ ನಾವು ದಿನ ಬೆಳಿಗ್ಗೆ ನಾವು ಅದನ್ನೇ ಸರ್, ನಾವು ಈಗ ಆಯಿಲ್ ಎಲ್ಲ ಹೊರಗಡೆ ತಗೊಂಬರಲ್ಲ ಸರ್, ನಾವು ಊಟದಲ್ಲಿ ಕೊಬ್ಬರಿ ಎಣ್ಣೆನೆ ಬಳಸ್ತಾ ಇರೋದು. ಯಾಕೆ ಹೊರಗಡೆ ಹಾಕ್ತಾರಲ್ಲ ನೀವು ಸರ್? ಅದು ಯಾಕಂದ್ರೆ ಅದರಲ್ಲಿ ತುಂಬಾ ಕೆಮಿಕಲ್ ಹಾಕಿರ್ತಾರೆ, ಏನೋ ಒಂದು ಹಾಕಿರ್ತಾರೆ, ನಾವು ನೋಡಿರಲ್ಲ ಅದ ಏನೋ ಮಾಡಿರ್ತಾರೆ. ಬಟ್ ನಮ್ದು ಪ್ಯೂರ್ ಎಣ್ಣೆ ಅಲ್ಲ ಸರ್, ನಾವ್ ಈ ಕೊಬ್ಬರಿನೇ ಹಾಕ್ಸ್ಬಿಟ್ರೆ ಅದಕ್ಕಿಂತ ಎಣ್ಣೆ ಅಲ್ಲ ಸರ್ ಇದು, ಅದಕ್ಕೆ ನಾವು ಕೊಬ್ಬರಿ ಎಣ್ಣೆ ಬಳಸ್ತಾ ಇದೀವಿ ಸರ್, ಅಡಿಗೆಗೂ ನಾವು ತಿನ್ನಕ್ಕೂ ಎಲ್ಲದಕ್ಕೂ ಅದನ್ನೇ ಬೆಳೆಸ್ತಾ ಇದೀವಿ ಸರ್. ಒಟ್ಟಾರೆ ಸಹನವರೇ, ಈ ಒಂದು ಸಮಗ್ರ ಒಂದು ತೋಟಗಾರಿಕಾ ಬೆಳೆಗಳನ್ನ ಬೆಳ್ಕೊಂಡು ಹೋಗ್ತಾ ಇದ್ರೆ ಈ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ ಸರ್? ನಮಗೆ ತುಂಬಾ ಖುಷಿ ಆಗ್ತಿದೆ. ಓಕೆ, ನಾವು ಕೃಷಿಲಿ ತೊಡಗಿದೀವಲ್ಲ ಸರ್, ಫ್ಯೂಚರ್ ಇರೋದೇ ಕೃಷಿ ಸರ್ ನೆಕ್ಸ್ಟ್. ಹೌದು, ಸೊ ಅದಕ್ಕೆ ನಾವು ಕೃಷಿಲೇ ಮುಂದೆ ಹೋಗೋಣ, ಇನ್ನು ಸಾಕಷ್ಟು ಬೆಳಿಬೇಕು. ಒಳ್ಳೇದು ಸಹನವರೇ, ಇಲ್ಲ ತನಕ ಸಮಗ್ರ ತೋಟಗಾರಿಕಾ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ರಿ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ.